ಅದರಿಂದ ಎಲ್ಲರೂ ಓದ್ಸಕ್ ಆಗ್ಲಿಲ್ಲ. ಹಾಗಾಗಿ ನಾನು ಡಿಸ್ಕನೆಕ್ಟ್ ಆಗಿ ನನ್ನ ಅಷ್ಟರಲ್ಲಿ ಮದ್ವೆ ಮಾಡಿಕೊಟ್ರು. ಮದ್ವೆ ಮಾಡಿದ್ಮೇಲೆ ಇಲ್ಲೂ 4-5 ಜನ ಗಂಡು ಮಕ್ಕಳು, ಸ್ವಲ್ಪ ಚಿಕ್ಕ ಚಿಕ್ಕ ಆಸ್ತಿ ಇತ್ತು. ಅದರಿಂದ ನಾನೇನ್ ಮಾಡಿದೆ, ನಮ್ಮ ಮನೆಯವರು 2-3 ವರ್ಷ ಹೊಸ ವ್ಯಾಪಾರ ಅದು ಇದು ಮಾಡೋರು, ಆದ್ರೂ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ಆಗ ನಮ್ಮ ಅಂಗನವಾಡಿ ಮೇಡಮ್ ಆದಂತ ಎಚ್ ಜಿ ಮಂಜಮ್ಮನವರು ನನ್ನನ್ನು ಕರೆದು ಒಂದು ಸಂಘಕ್ಕೆ ಸೇರಿಸ್ಕೊಂಡ್ರು. ಸಂಘದಲ್ಲಿ ನನ್ನನ್ನು ಪ್ರತಿನಿಧಿಯಾಗಿ ಒಂದು 15 ಜನನ ಸಂಘದಲ್ಲಿ ಸೇರಿಸ್ಕೊಂಡು ಅವರು 10 ರೂಪಾಯಿ ಉಳಿತಾಯ ಮಾಡ್ಕೊಂಡು ಬ್ಯಾಂಕ್ ವ್ಯವಹಾರನೆಲ್ಲ ತಿಳಿಸ್ಕೊಟ್ರು. ಹಾಗೆ ಒಂದು 2 ವರ್ಷ ಆದ್ಮೇಲೆ ಸುಮ್ಮನೆ ಕುತ್ಕೊಂಡ್ರಾಗಲ್ಲ, ಏನಾದರೂ ಮಾಡಿ ಜೀವನೋಪಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸ್ನೇಹಿತೆಯಾದ ಲತಾ ಅವರು ಮಾಡ್ತಾ ಇದ್ರು. ಅವರು ಹೇಳಿದ್ರು, ಸುಮ್ಮನೆ ಕುತ್ಕೊಂಡ್ರಾಗಲ್ಲ, ನೀನು ನನ್ನ ಜೊತೆ ನಾನು ಮಾಡೋ ಥರ ನೀವು ಅಪ್ಲ ಮಾಡಿ ಅಂತ ಹೇಳಿದರು. ಅಪ್ಲ ಮಾಡಿ ನಾನು ಓನಾಗಿ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದೆ. ಚಿಕ್ಕದಾಗಿ ಮಾಡಿದೆ, 500 ಮಾಡಿದೆ, 200 ಮಾಡಿದೆ, ಈ ಥರ ಮಾಡಿ ಕೊನೆಗೆ 2000 ತನಕ ಅಪ್ಲ ಮಾಡೋಕ್ಕೆ ನಾವು ಶುರು ಮಾಡಿದ್ವಿ. ಅದ್ರ ಜೊತೆ ನಮ್ಮ ಮನೆಯವರು ಕೈ ಜೋಡಿಸೋರು ಮಾಡ್ತಾ ಇದ್ವಿ. ಹಿಂಗೆ ಮಾಡಿದ್ಮೇಲೆ ಒಂದು ಹಸು ತಗೊಂಡು ಅದ್ರ ಜೊತೆಗೆ ಹಸುನ ಹಾಲನ್ನು ಹಾಕ್ತಾ ಇದ್ದು, ಅದರಿಂದ ಬರ್ತಕ್ಕಂಥ ಆದಾಯನ ನಾವು ಮನೆ ಬಯ್ಯೋದಕ್ಕೆ ಬಳಸ್ಕೊಂತಾ ಇದ್ವಿ. ಹೀಗಾಗಿ ನನಗೆ ಅನಿಸ್ತು, ಮೊದಲಿಂದಲೂ ಏನಾದರೂ ಒಂದು ನಾನು ಒಂದು ಹಳ್ಳಿಲಿ ಇದ್ದು ನನಗೆ ಒಂದು ಜೀವನೋಪಾಯ ಸಿಕ್ತು, ನನ್ನಂತೆ 4 ಜನಕ್ಕೆ ಸಿಗಬೇಕು ಅನ್ನೋ ಒಂದು ಉದ್ದೇಶ ಬಂತು. ಫಸ್ಟು ನಾನು ನಬಾರ್ಡಲ್ಲಿ ಒಂದು ಸೋಷಿಯಲ್ ಆರ್ಗನೈಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ ಅನಿಸ್ತು, ಏನಾದರೂ ಮಾಡಿ 4 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿತ್ತು. ಹಾಗಾಗಿ 2019 ನನಗೊಂದು ಅವಕಾಶ ಸಿಕ್ತು. 2019 December 2 ಬಾಹುಬಲಿ FAO ಅಂದರೆ ಸ್ನೇಹ ಸಂಸ್ಥೆ ಹಾಗೂ ನಬಾರ್ಡ್ ಅವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಬಾಹುಬಲಿ ರೈತ ಉತ್ಪಾದಕ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವು. ಸ್ಟಾರ್ಟಿಂಗಲ್ಲಿ 8 ಹಳ್ಳಿಗಳನ್ನು ಅದು ಒಳಗೊಂಡಿತ್ತು. ಆ 8 ಹಳ್ಳಿಗಳಲ್ಲಿ ನಾವು 1,125 ರೂಪಾಯಿ ಶೇರ್ ಅಂತ ಕಲೆಕ್ಟ್ ಮಾಡಿಕೊಂಡು ನಮ್ಮ ಅಧ್ಯಕ್ಷರಾದ ಅಭಿಯನ್ ರಂಗರಪ್ಪನವರ ಸಹಪಾಠಿತ್ವದಲ್ಲಿ ಎಲ್ಲ ನಾವು 8 ಹಳ್ಳಿನಲ್ಲೂ ಸುತ್ತಾಡಿ ಶೇರ್ಗಳನ್ನು ಕಲೆಕ್ಟ್ ಮಾಡಿದ್ವು. ಒಂದು 500 ಶೇರ್ ಕಲೆಕ್ಟ್ ಮಾಡಿದ್ಮೇಲೆ ನಮಗೆ ನಬಾರ್ಡ್ರವರು ಒಂದು 5,000 ಅನುದಾನವನ್ನು ಕೊಟ್ಟರು. ಆಮೇಲೆ ನೆಕ್ಸ್ಟ್ ರೂರಲ್ ಮಾರ್ಟನ್ನು ಪ್ರಾರಂಭ ಮಾಡಿದ್ವು. ನನಗೆ ಅನಿಸ್ತು, ನಮ್ಮ ಈ ರೈತರಿಗೆ ಓಸ್ಕರ ಏನಾದರೂ ಅಲ್ಲಿ ಒಂದು ಹೆಲ್ಪ್ ಮಾಡಿದ್ವು, FAO ಮಾಡಿ. ಯಾಕೆಂದರೆ ಕೃಷಿ ಪರಿಕರಗಳಾಗಲಿ ಒಂದು 5-10 ಕಿಲೋಮೀಟರ್ ಗೊಬ್ಬರ ತಗೋಬೇಕು ಅಂದರೆ ಹೋಗಬೇಕಾಗಿತ್ತು. ನಮ್ಮ 3 ಕಿಲೋಮೀಟರಲ್ಲೇ ಅವ್ರಿಗೆ ಸಿಗ್ತಾ ಇತ್ತು ಅಂದರೆ ತುಂಬ ಖುಷಿಪಟ್ಟರು. ರೈತರಿಗಾಯಿತು, ರೈತ ಮಹಿಳೆಯರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಹಾಗಾಗಿ ಆ ಒಂದು ಸನ್ನಿವೇಶದಲ್ಲಿ ನಬಾರ್ಡ್ ಮೇಡಮ್ ಮಾಲಿನಿ ಮೇಡಮ್ನವರು ನಮ್ಮ ಮೇಡಮ್ ನಬಾರ್ಡ್ DDM ಆಗಿ ಬಂದರು. ಅವಾಗ ಅಂದರು, ರಾಧಾ ಅವರು ಏನಾದರೂ ಮಾಡಬೇಕಲ್ಲ ಅಂತ ನಮ್ಮ ಚಕ್ರವರ್ತಿ ಸರ್ ಸ್ನೇಹ ಸೇವಾ ಸಂಸ್ಥೆ NGO ಚಕ್ರವರ್ತಿ ಸರ್ ಹಾಗೂ ನಬಾರ್ಡ್ DDM ಮಾಲಿನಿ ಅವರ ಸಮ್ಮುಖದಲ್ಲಿ ಈ ಒಂದು LADP ಲವ್ಲಿವುಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಂಡ್ ಅಂತ ಅದನ್ನು ನಾವು ಮಾಡಬೇಕು, ಏನಾದರೂ ಮಾಡಿ ನಿಮ್ಮ ಕೈಲಾಗುತ್ತೆ ಮಾಡಿ ಅಂತ ಅಂದರು ಅವರು. ಆಯಿತು ಮೇಡಮ್ ಮಾಡೋಣ ಅಂದು ಒಂದು 24 ಹಳ್ಳಿಗಳನ್ನು ನಾವು ಸುತ್ತೀವಿ. 24 ಹಳ್ಳಿಗಳಿಂದ 48 ಸ್ತ್ರೀಶಕ್ತಿ ಸಂಘಗಳನ್ನು ಆಯ್ಕೆ ಮಾಡಿಕೊಂಡು 48 ಸ್ತ್ರೀಶಕ್ತಿ ಸಂಘಗಳಲ್ಲಿ ಕನಿಷ್ಠ 90 ಜನ ಆಸಕ್ತಿ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿಕೊಂಡು 10 ದಿನ 30 ಜನರಿಗೆ ಒಂದು ಟ್ರೈನಿಂಗನ್ನು ನಾನು ಕೋಆರ್ಡಿನೇಟರ್ ಆಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಬಂದೆ. ತಿಪಟೂರು ತಾಲೂಕು ಅನಗೋಡ್ನಲ್ಲಿ ತ್ರಿವೇಣಿ ಮೇಡಮ್ನವರು ಸಂಪೂರ್ಣವಾಗಿ ಮಾಹಿತಿಯನ್ನು ಯಾವ್ಯಾವ ಥರ ರಾಗಿ ಮೌಲ್ಯವರ್ಧನೆ, ಯಾವ್ಯಾವ ಪ್ರಾಡಕ್ಟ್ಗಳನ್ನು ಯಾವ್ಯಾವ ರೀತಿ ಬಳಸಬೇಕು, ಸ್ವಚ್ಛತೆ ಹೇಗೆ, ಅದನ್ನು ಎಲ್ಲಿ ಮಾರಾಟ ಮಾಡಬೇಕು, ಎಲ್ಲದನ್ನು ತಿಳಿಸ್ಕೊಟ್ರು ಮೇಡಮ್ ಅವರು. 90 ದಿನದಲ್ಲಿ ತಿಳಿಸ್ಕೊಟ್ರು. ಹಾಗೆ ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಕಲ್ತ್ಕೊಂಡ್ರು. ಕಲ್ತ್ಕೊಂಡು ತಮ್ಮ ಮನೆಗಳಿಗೆ ಉಪಯೋಗಿಸಿ, ಆಗಿನ ಕಾಲದಲ್ಲಿ ಇತ್ತು ರಾಗಿ ಹಿಟ್ಟನ್ನು ಬಳಸಿ ರಾಗಿ ಉರಿಟ್ಟು ಅಂದರೆ ಆಗಿನ ಕಾಲದವ್ರಿಗೆ ಗೊತ್ತಿತ್ತು, ಈಗಿನವ್ರಿಗೆ ಯಾರಿಗೂ ಏನು ಗೊತ್ತಿರಲಿಲ್ಲ. ಹಂಗಾಗಿ ತುಂಬ ಖುಷಿಪಟ್ರು. ಹಾಗಾಗಿ ನಾನು ಕೂಡ ಮೊದಲಿಂದೆಲ್ಲ ಮಾಡ್ತಾ ಇದ್ದೆ ಅಪ್ಲನ ಮಾಡಿದ್ರೆ, ಇದ್ರ ಜೊತೆ ಇನ್ನೂ ಖುಷಿ ಆಯಿತು. ನಮ್ಮ ಅಂಗಡಿಗೆ ನಾನು ಸ್ಟಾರ್ಟಿಂಗಲ್ಲೇ ಅಂಗಡಿಗೆ ಕೊಡ್ತಾ ಇದ್ದೆ ಅಪ್ಲನ ಎಲ್ಲ ಮಾಡಿ. ನಾನು ಕೊಟ್ಟಂತ ಅಪ್ಲಗಳಿಗೆ ನಾನು ಆಣಿಸ್ಕೊತಿರ್ಲಿಲ್ಲ. ಅಲ್ಲಿ ನಮ್ಮ FAO ಏನಿದೆ ಅನ್ನೋದು ನಾನು ಮನೆಗೆ ತಗೊಂಬರ್ತಿದ್ದೆ. ಅವ್ರಿಗೂ ಒಂದು ಸೇಲ್ ಆಗೋದು, ನನಗೂ ಸೇಲ್ ಆಗೋದು, ಈ ಥರ ಒಂದು ತುಂಬದಿಂದ ಮಾಡ್ತಾ ಇದ್ದೆ. ಹೀಗಾಗಿ ನಾನು ಬೆಳಗಾಂ ಸರಸಮೇಳಕ್ಕೆ ಹೋದೆ, ಆಮೇಲೆ ಬೆಂಗಳೂರು ಸಪ್ಪಿನ ಪ್ಲಾಜಕ್ಕೆ ಹೋದೆ, ಆಮೇಲೆ ಇಂಜಿನಿಯರಿಂಗ್ ಬಸನಗುಡಿ ಇಂಜಿನಿಯರಿಂಗ್ ಕಾಲೇಜಿಗೆ ಹೋದೆ. ಇಲ್ಲೇ ಕೆಲವೊಂದು ಬೂಕ ಚಿಕ್ಕ ಚಿಕ್ಕ ಸ್ಟಾಲ್ಗಳನ್ನು ಹಾಕ್ತಾ ಬಂದೆ. ಹೀಗಾಗಿ ತುಂಬ ಖುಷಿಯಾಯಿತು. ಆಮೇಲೆ ನಾನೊಬ್ಳು ಮಾಡಿದ್ರೆ ಸಾಕಾಗಲ್ಲ ಅಂತ ನನ್ನ ಜೊತೆ 8 ಜನರನ್ನು ನಾನು ಇಲ್ಲಿ ಸೇರಿಸ್ಕೊಂಡೆ. ಅವ್ರಿಗೂ ಕೂಡ ಒಂದು ದಿನಕ್ಕೆ ಅವರು 200-400 ಅಪ್ಲ ಮಾಡಿಕೊಡ್ತಾರೆ. ಆ 200-400 ಅಪ್ಲ ಮಾಡ್ಕೊಂಡು ಅವ್ರಿಗೆ ಏನು ಬೆಲೆ ಸಿಗಬೇಕು ಅದು ತಕ್ಕ ಬೆಲೆಯನ್ನು ಕೊಡ್ತಾ ಬಂದಿದ್ದೀನಿ. ಈಗಲೂ ಕೂಡ ತುಂಬ ನನಗೆ ಪ್ರೋತ್ಸಾಹ ಮಾಡ್ತಾರೆ. ಎಲ್ಲ ನಾಳೆ ಏನಾದ್ರು ನಮ್ಗೆ ಫಂಕ್ಷನ್ ಇದೆ ಅಂದರೆ ಎಲ್ಲರೂ ಬಂದು ಕೈ ಜೋಡಿಸ್ತಾರೆ, ಮಾಡಿಕೊಡ್ತಾರೆ, ಎಲ್ಲರೂ ಬರ್ತಾರೆ. ಹಂಗಾಗಿ ನನಗೆ ಇನ್ನೂ ಒಂದು ಆಸೆ ಇದೆ, ದೊಡ್ಡ ಮಟ್ಟದಲ್ಲಿ ಒಂದು ಫ್ಯಾಕ್ಟ್ರಿ ಥರ ಮಾಡಿ ಇನ್ನೂ 16 ಜನ ಕೆಲಸ ಕೊಡಬೇಕು ಅನ್ನೋ ಒಂದು ಇದೆ. ನಾನು PMFEG ಒಂದು ಅಪ್ಲಿಕೇಶನ್ ಹಾಕಿದೆ. ಅವರು ಹೇಳಿದರು, ಇಷ್ಟೇ ಮೀಟ್ರ್ ನಿಮ್ದು ಒಂದು ಶೆಡ್ ಇರಬೇಕು, ಇಷ್ಟೇ ಒಂದು ಟ್ರಾನ್ಸ್ಫಾರಮ್ ಇರಬೇಕು, ಎಲ್ಲ ರೂಲ್ಸ್ಗಳನ್ನು ಜಾಸ್ತಿ ಹೇಳಿದ್ಬಿಟ್ರು ಮ್ಯಾನೇಜರು. ಅದಕ್ಕೆ ನನಗೆ ಆ ಥರ ಮಾಡಬೇಕು ಅನ್ನೋ ಆಸೆ ಇತ್ತು. ಆಗ ನಾವು ಈ ಹಳ್ಳಿಲಿ ಈಗ ಈ ಮಿಷನ್ಗಳನ್ನೆಲ್ಲ ಊರೊಳಗಡೆ ಹಾಕೊಂಡ್ರೆ ಜನಗಳಿಗೆ ತೊಂದರೆ ಆಗುತ್ತೆ, ಬೇರೆ ಕಡೆ ನಮಗೆ ಜಾಗ ಇಲ್ಲ, ಏನು ಮಾಡೋದು ಅಂದ್ಬಿಟ್ಟು ಈ ಹ್ಯಾಂಡಲ್ಲಿ ಮಿಷಿನಲ್ಲೇ ನಾವು ಎಲ್ಲದೂ ಮಾಡ್ತಾ ಬಂದಿದ್ದೀವಿ. ಹಂಗೆ ನನಗೆ RGC ಸ್ನೇಹ ಸೇವಾ ಸಂಸ್ಥೆ ಕಡೆಯವರು RGC ವಹಿಂದ 50,000 ಸಬ್ಸಿಡಿ ಹಣವನ್ನು ಕೊಡಿಸಿದ್ರು, ಅದನ್ನು ಕೂಡ ಮರುಪಾವತಿ ಮಾಡ್ಕೊಂಬಂದ್ವಿ. ನಮ್ಗೆ 10,000 ಸಬ್ಸಿಡಿ ಕೊಟ್ಟರು. ಹೀಗಾಗಿ ಒಂದೊಂದೇ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಬಂದೆ. ಹಾಗೆ ನನ್ನ ಮಗನ ಒಂದು ಇಂಜಿನಿಯರ್ ಕೋರ್ಸ್ಗಳನ್ನು ಕೊಡಿಸಿವಿ, ಅದಕ್ಕೂ ವೆಚ್ಚವನ್ನು ಇದರಲ್ಲೇ ಈಗ ಎ ಟಿ ಎಂ ಇದ್ದಂಗೆ, ಇವತ್ತು ಅಪ್ಲೈ ಮಾಡಿದ್ರೆ ನಾಳೆ ಸೇಲ್ ಆಗ್ತಾ ಇತ್ತು, ನನಗೆ ತುಂಬಾ ದುಡ್ಡು ಕೈ ದುಡ್ಡಿಗೆ ಬರ್ತಾ ಇತ್ತು. ನಾ ಇದಕ್ಕೆ ತುಂಬಾ ಸಪೋರ್ಟ್ ಕೊಡ್ತಾರೆ ನಮ್ಮನೆಯವರು, ಎಲ್ಲರೂ ಕೂಡ, ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಮೀಟಿಂಗ್ ಕರೆದ್ರು ಕೂಡ ಬರ್ತಾರೆ. ತುಂಬಾ ನನಗೆ ಅನುಕೂಲ ಆಗಿದೆ ಸರ್ ಇದರಿಂದ. ಈಗ ಒಂದ್ ಎಕರೆ ಜಮೀನಿದೆ ಅಂತ ಹೇಳಿದ್ರಲ್ವಾ, ಒಂದ್ ಎಕರೆನಲ್ಲಿ ಏನೇನ್ ಬೆಳಿತೀರಿ? ನಾವು ತೆಂಗು ಇದೆ, ರಾಗಿ ಬೆಳಿತೀವಿ, ಮುಂಗಾರಲ್ಲಿ ಈ ಕಾಳುಗಳು, ಹೆಸರು ಕಾಳು ಈ ತರದೆಲ್ಲ ಬೆಳ್ಕಂತೀವಿ. ಈ ಕಾಳುಗಳು ಮತ್ತೆ ರಾಗಿ ಏನ್ ಬೆಳಿತೀರಾ, ಬೆಳೆದಂತ ಪದಾರ್ಥಗಳನ್ನ ಹಪ್ಪಳ ಮಾಡಕ್ ನೀವೇ ಬಳಕೆ ಮಾಡ್ಕೊಳ್ತೀವಿ? ನಾವೇ ಬಳಕೆ ಮಾಡ್ಕೊಳ್ತೀವಿ ಸರ್. ಅದಷ್ಟು ನೀವೇ ಬಳಕೆ ಮಾಡ್ಕೊಳ್ತೀರಾ ಅಥವಾ ಮಾರಾಟ ಮಾಡ್ತೀರಾ? ಇಲ್ಲ ಸರ್, ನಾವೇ ಮಾಡ್ಕೊಳ್ತೀವಿ. ಅಷ್ಟನ್ನು ಕೂಡ ನೀವೇ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ. ಮೊದ್ಲು ಬರೀ ರಾಗಿನೇ ಮಾರ್ತಾ ಇದ್ರ? ಮೊದ್ಲು ರಾಗಿ ಮಾರ್ತಾ ಇದ್ವಿ, ರಾಗಿ ಮೌಲ್ಯವರ್ಧನೆ ಗೊತ್ತಿರ್ಲಿಲ್ಲ, ಮನೆಗೆ ಮುದ್ದೆಗೆ ಮಾತ್ರ ಬಳಸ್ತಾ ಇದ್ವಿ, ಮಿಕ್ಕಿದೆಲ್ಲ ಮಾರ್ತಾ ಇದ್ವಿ. ಈಗ ಅದರಿಂದನೇ ಒಂದು ಪ್ರಾಡಕ್ಟ್ ಮಾಡಬಹುದು ಅಂದಾಗ ಯಾಕೆ ಮರಬೇಕು ಅಂದ್ಬಿಟ್ಟು ನಾವೇ ಅದನ್ನು ಬಳಸ್ಕೊಂತ ಇದೀವಿ. ಈಗ ಹಪ್ಪಳ ಮಾಡೋದಕ್ಕಿಂತ ಮೊದಲು ನೀವ್ ಏನೇನ್ ಕೆಲಸ ಮಾಡ್ತಿದ್ರಿ ಮತ್ತೆ ಮನೆಯಲ್ಲಿ ಹೇಗೆ ನಿಮ್ಗೆ ಸಮಯ ಹೋಗ್ತಾ ಇತ್ತು? ಹಪ್ಪಳ ಮಾಡೋದಕ್ಕಿಂತ ಮೊದಲು ಸಹ ನಾನು ಅದೇ ಅಂಗನವಾಡಿಗಳಿಗೂ ಮೇಡಮ್ ಜೊತೆ ಹೋಗ್ತಾ ಇದ್ದೆ, ವಿಷಯಗಳು ಕಲೆಕ್ಟ್ ಮಾಡ್ತಾ ಇದ್ದೆ. ಮತ್ತೆ ಮೂರ್ನಾಲ್ಕು ಸಂಘಗಳನ್ನ ನಾನು ನಡೆಸ್ತಾ ಇದ್ದೀನಿ, ಒಂದು 15-15 ಜನ, 3 ಜನ, 45 ಜನ ಸಂಘಗಳಿಗೆ, ಅವ್ರಿಗೆ ಸಂಘದ ದಿನ ಹೋಗೋದು, ದುಡ್ಡು ಕಟ್ಟೋದು, ಯಾವ ತರ ಬುಕ್ಸ್ ಬರೆಯೋದು ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೆ. ಅದೇ ಮೊದಲು ನಾನು ನಬಾರ್ಡಲ್ಲಿ ಸೋಷಿಯಲ್ ಆರ್ಗನೈಸೇಷನ್ ವರ್ಕ್ ಮಾಡ್ತಾ ಇದ್ದೆ ಹಪ್ಪಳ ಮಾಡೋದಕ್ಕೆ ಮೊದಲು. ಅವಾಗ 1.5 ಸಾವಿರ ನನಗೆ ಸ್ಯಾಲ್ರಿ ಕೊಡೋರು, ಅದರಲ್ಲೇ ಖುಷಿ ಪಡುವೆ, ಸಾಕಾಗೋದು. ಆಮೇಲೆ ನಾನು ಮದ್ವೆಗಿನ ಮುಂಚೆ ಒಂದು 50 ಮಕ್ಳಿಗೆ ಟ್ಯೂಷನ್ ಮಾಡಿವೆ, ಅದರಲ್ಲಿ ಅಮೌಂಟ್ ಬರೋದು ಊರಲ್ಲೆಲ್ಲ. ಹಂಗಾಗಿ ಇಲ್ಲಿ ಮಕ್ಳು ಮಾಡೋದಂದ್ರೆ ಚಿಕ್ಕ ಹಳ್ಳಿಲಿ ಅಷ್ಟೊಂದು ಅಮೌಂಟ್ ಯಾರು ಕೊಡ್ತಿರ್ಲಿಲ್ಲ ಸರ್, ಹಾಗಾಗಿ ಈ ಹಪ್ಪಳದ್ನ ನಾನು ಮುಂದುವರ್ಸ್ಕೊಂಡ್ ಬಂದೆ ಸರ್. ಈ ಹಪ್ಪಳ ಮಾಡ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಹಪ್ಪಳ ಮಾಡ್ಬೇಕು ಅಂದ್ರೆ ಸರ್ ಮನೆ ಜೀವನ ನಡಿಬೇಕಾಗಿತ್ತು, ಮಗನು ವಿದ್ಯಾಭ್ಯಾಸ ಬೇಕಾಗಿತ್ತು, ಅನ್ನ ಒಂದು ಈಗ ಏನಾದ್ರೂ ಮಾಡ್ಬೇಕು, ನಾವು ಎಲ್ಲಾರು ಹೋಗ್ಬೇಕು ಅಂದ್ರೆ ಯಜಮಾನರ ಮೇಲೆ ಡಿಪೆಂಡ್ ಆಗ್ಬೇಕಾಯ್ತು, ಅವ್ರು ಕೊಡಿ ಅಮೌಂಟ್ ಕೊಡಿ ಅಂತ ಕೇಳ್ಬೇಕಾಗಿತ್ತು. ನಾನು ಒಂದು ಸ್ವತಂತ್ರವಾಗಿ ನಿಲ್ಬೇಕು ಅನ್ನೋ ಒಂದು ದಿಟ್ಟ ಇದ್ರಿಂದ ಹಪ್ಪಳ ಮಾಡ್ಬೇಕು ಅನ್ನಿಸ್ತು. ಹೇಗೆ ಪ್ರಾರಂಭ ಆಯ್ತು ನಿಮ್ಮ ಹಪ್ಪಳದ ಕೆಲಸ? ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಯಜಮಾನ್ರು ಹೇಳ್ತಿರೋ, ನಾವು 8 ಜನ ಮಕ್ಳು, ನಮ್ಮಪ್ಪ ಏನೂ ಮಾಡ್ಲಿಲ್ಲ, ನಮ್ಮನ್ ಸಾಕ್ಲಿಲ್ವಾ, ನೀನು ಇರೋ ಒಬ್ಬನ ಮಗಂಗೆ ಇದೆಲ್ಲ ಮಾಡ್ತಾ ಇದೀಯ ಅಂತ ಅವ್ರಿಗೆ ಬೇಜಾರಾಯ್ತು. ಇಲ್ಲ ಕಣ್ರಿ, ಇದು ಅವಮಾನ ಪ್ರಶ್ನೆ ಅಲ್ಲ, ನಮ್ಮೊಂದು ಅಭಿವೃದ್ಧಿ ಆಗಬೇಕು, ನಾವು 4 ಜನಕ್ಕೆ ಮಾದರಿ ಆಗ್ಬೇಕು. ಸುಮ್ನೆ ಮನೇಲಿ ಕೂತ್ಕೊಂಡ್ರು ದಿನ ಹೋಗುತ್ತೆ, ಕೆಲಸ ಮಾಡ್ತಿದ್ರು ದಿನ ಹೋಗುತ್ತೆ, ಅದರಿಂದ ಇದು ಮಾಡ್ತೀನಿ ಅಂದಾಗ ಒಂದು ವಾರ ನಮ್ಮ ಮನೆಯವರು ಬೇಜಾರು ಮಾಡ್ಕೊಂಡ್ರು, ಇದೆಲ್ಲ ಮಾಡ್ತಾಳೆ ಸಣ್ಣ ಪುಟ್ಟದೆಲ್ಲ ಇದೆಲ್ಲ ಅಂತ. ಆಮೇಲೆ ಯಾವಾಗ ಅವ್ರಿಗೆ ಎ.ಟಿ.ಎಂ ತರ ಹಣ ಬರೋಕೆ ಶುರುವಾಯ್ತು, ನನಗಿನ ಮೊದ್ಲೇ ಅವರೇ ಮಾಡಕ್ ಶುರು ಮಾಡ್ಕೊಂಡ್ರು, ನಾನು ಮಾಡ್ತೀನಿ ಅಂತ ಸೇಲ್ ಮಾಡಕ್. ಈಗ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳು ಹೆಂಗೆ ಅಂತ ಅಂದ್ರೆ, ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ, ಇಂಥದ್ ಮಾಡಮ್ಮ ಅಂತ ಹೇಳಿದ್ರೆ ಮಾಡ್ತಾರೆ, ಕಲ್ಸ್ಕೊಟ್ರೆ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ. ಮಾಡ ಅಂತದ್ದು ಕಷ್ಟ ಅಲ್ಲ, ಮಾರ ಅಂತದ್ದು ಕಷ್ಟ. ಈ ಮಾರುಕಟ್ಟೆಯನ್ನ ಹೆಂಗೆ ಸೃಷ್ಟಿ ಮಾಡ್ಕೊಂಡ್ರಿ? ಸರ್ ಮೊದ್ಲು ನಮ್ಮ ಮನೆಯವರು ಇರಿಸೇವೆಲಿ 3 ಅಂಗಡಿನ ಕೇಳ್ಕೊಂಬಂದ್ರು, ನಾವು ಈ ತರ ಹಪ್ಪಳ ಮಾಡ್ತಾ ಇದೀವಿ, ಟೇಸ್ಟಿಂಗ್ ಅಂತ ಎಲ್ಲ ಅಂಗಡಿಗೂ ಕೊಟ್ವಿ, ಅವರು ಟೇಸ್ಟ್ ಚೆನ್ನಾಗಿದೆ ತಂದ್ಕೊಡಿ ಅಂತ 3 ಅಂಗಡಿಯವರು ವಾರಕ್ಕೆ 3,000-4,000 ತಗೊಳೋರು. ಆಮೇಲೆ ಇಲ್ಲಿ ಮದ್ವೆಗಳಿಗೆಲ್ಲ ಅವರೇ ಬರೋರು, ನಮ್ಗೆ ಈ ಡೇಟ್ ಕೊಟ್ಟು ಹೋಗೋರು, ಈ ಡೇಟಲ್ಲಿ ಮದ್ವೆ ಇದೆ, ಫಂಕ್ಷನ್ ಇದೆ, ನೀವು ಹಪ್ಪಳ ಮಾಡ್ಕೊಳ್ಳಿ ಇಷ್ಟ ಅಂತ ನಾವು ಅವ್ರಿಗೆಲ್ಲ ಕೊಡ್ತಾ ಇದ್ವಿ. ಮತ್ತೆ ರಿಲೇಟಿವ್ ಮನೆಗಳವರು ಫೋನ್ ಮಾಡೋರು, ನೀವು ಹಪ್ಪಳ ಮಾಡ್ತಾ ಇದ್ರಿ ಅಂತ ನಮಗೂ ಕೊಡಿ, ನಮ್ಗೆ ಈ ಡೇಟ್ ಇಷ್ಟು ಕೊಡಿ ಅಂತ ಅವರು ಡೇಟ್ ಕೊಟ್ಬಿಟ್ಟು ಹೇಳೋರು, ನಾವು ಆ ಥರ ಎಲ್ಲ ಸೇಲ್ ಮಾಡ್ಕೊಂಬಂದಿದ್ದೀವಿ. ನೀವು ಹಪ್ಪಳವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ, ಸಣ್ಣ ಪ್ರಮಾಣದಲ್ಲಿ ಮಾರುಕಟ್ಟೆಯನ್ನು ಕೂಡ ಮಾಡ್ತಾ ಇದ್ರಿ. ಆದರೆ ಈ ಬಾಹುಬಲಿ ಕಂಪನಿ ಏನಿದೆಯೋ ನಿಮ್ಮ ದಿಡ್ಗದಲ್ಲಿ, ಅದರ ಸಂಪರ್ಕ ಬಂದ್ಮೇಲೆ ಒಂದಷ್ಟು ಹೆಚ್ಚು ಕಲೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರಿ, ಹೇಗೆ ಇದೆಲ್ಲ ಸಾಧ್ಯ ಆಯ್ತು? ನಾನು ಅಲ್ಲಿ ಡೈರೆಕ್ಟರ್ ಆಗಿದ್ದೀನಿ ಸರ್, ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಸಂಸ್ಥೆನ ನಾನು ಇನ್ನೂ ಇಂಪ್ರೂವ್ ಮಾಡಬೇಕು. ನಾನು ಸ್ಟಾರ್ಟಿಂಗಲ್ಲೇ ಹಪ್ಪಳನ ಅಲ್ಲಿ ಕೊಡ್ತಾ ಬಂದೆ, LDP ಆಗೋದಕ್ಕೆ ಮುಂಚೆನೆ ಅಲ್ಲೇ ಹಪ್ಪಳ ಸೇಲ್ ಮಾಡ್ಕೊಂಬಂದೆ. ಹಾಗಾಗಿ ನನ್ನಂತ ಇನ್ನೂ 4 ಜನ ಅಭಿವೃದ್ಧಿ, ಈಗ ಏನು LDP ಇಡ್ಸಿದ್ದೀನಿ ಅವ್ರು ಅಲ್ಲಿ ಕೊಡಲಿ, ನಾನು ಬೇರೆ ಮಾರುಕಟ್ಟೆ ಇಟ್ಕೊಂಡಿದ್ದೀನಿ, ಅವ್ರಿಗೆ ಹತ್ರದಲ್ಲಿ ಅವ್ರ ಮನೇಲಿ ಯಜಮಾನರಿರಲ್ಲ ಮಾರಕ್ಕೆ, ಅಂಥವ್ರಿಗೆ ನೀವು ನಮ್ಮ ಆಫೀಸಿಗೆ ಕೊಡಿ, ನಾನು ಹೊರಗಡೆ ನನ್ನ ಅಂಗಡಿಗಳಿದ್ದಾವೆ ಅಲ್ಲಿ ಕೊಟ್ಕೊಳ್ತೀನಿ ಅಂದ್ಬಿಟ್ಟು ಅವ್ರಿಗೂ ಒಂದು ಬಿಸ್ನೆಸ್ ಆಯಿತು, ನನಗೂ ಕೂಡ ಮಾಮೂಲಿ ಬಿಸ್ನೆಸ್ ಆಗ್ತಾ ಐತೆ ಸರ್. ಅಲ್ಲಿ ತರಬೇತಿ ಬಹಳ ಕಲಿಸ್ತು ಅಂತ ಹೇಳಿದ್ರಿ, ಎಷ್ಟು ದಿವಸ ತರಬೇತಿ ಇತ್ತು, ಏನೇನು ಕಲಿಯಲಿಕ್ಕೆ ಸಾಧ್ಯ ಆಯ್ತು ಹೇಳಿ ಸರ್? ಅದು 30 ಜನಕ್ಕೆ 10 ದಿನ ಟ್ರೈನಿಂಗ್ ಇತ್ತು ಸರ್, ಅಂತದ್ದು 3 ಬ್ಯಾಚು, 30 ಜನ 90 ಜನಕ್ಕೆ ಟ್ರೈನಿಂಗ್ ಕೊಡ್ಸಿದ್ವಿ. ಫಸ್ಟ್ ಸ್ಟಾರ್ಟಿಂಗು ರಾಗಿಯಿಂದ ಏನೇನ್ ಮಾಡ್ಬೋದು ಅಂತ, ರಾಗಿ ಲಡ್ಡು ಆಗ್ಲಿ, ರಾಗಿ ಮಾಲ್ಟ್ ಆಗ್ಲಿ, ರಾಗಿ ಹುರಿ ಇಟ್ಟು, ರಾಗಿ ಚಕ್ಲಿ, ಈ ತರದೆಲ್ಲ ರಾಗಿಯಿಂದ ಮಾಡೋದ್ ಕಲ್ಸಿದ್ರು. ಆಮೇಲೆ ಸಿರಿಧಾನ್ಯದಿಂದ ಸಜ್ಜೆ, ನವಣೆ, ಹಾರ್ಕ, ಕೊರ್ಲು, ಹೂದ್ಲು, ಬರ್ಗು, ಇದನ್ನ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದನ್ನ ಮಾಲ್ಟನ್ನ ಹೇಗ್ ತಯಾರು ಮಾಡ್ಬೇಕು ಅದನ್ನೆಲ್ಲ ಶುಚಿತ್ವ ಹೇಳ್ಕೊಟ್ರು. ತೊಳೆಯೋದು, ಅದು ಒಣಗಿಸೋದು, ಹುರಿಯೋದು, ಯಾವ ಅದಕ್ಕೆ ಅದನ್ನೆಲ್ಲ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಟ್ರು. ಹಾಗಾಗಿ ತುಂಬಾ ವಿಷಯನ ಕಲ್ತ್ಕೊಂಡು ಅದಾದ್ಮೇಲೆ ನಾವು ಮನೆಗೆ ಬಳಸ್ತಕ್ಕಂತ ಪದಾರ್ಥಗಳ ಒಂದು ಎಲ್ಲದನ್ನು ಕೂಡ ತುಂಬಾ ವಿವರವಾಗಿ ಹೇಳ್ಕೊಟ್ರು ತ್ರಿವೇಣಿ ಮೇಡಮ್. ಅಲ್ಲಿ ಹೊಸದನ್ನ ಕಲೀಲಿಕ್ಕೆ ಸಾಧ್ಯ ಆಯ್ತು. ಹೊಸದಾಗ ಏನೇನ್ ಕಲ್ತ್ರಿ ಅಲ್ಲಿ? ಅಲ್ಲಿ ಕಲ್ತಿದ್ದು ಸಹ ನಮಗಾಗಿದೆ. ಯಾಕೆಂದ್ರೆ ನಿಮ್ಗೆ ಹಪ್ಪಳ ಮಾಡೋದಂತೂ ಗೊತ್ತೇ ಇತ್ತು, ಅದ್ರ ಜೊತೆಗೆ ಬೇರೆ ಬೇರೆ ತರಹದ ವಿಭಿನ್ನವಾದಂತಹ ಹಪ್ಪಳ ಮಾಡೋದು, ಬೇರೆ ಪದಾರ್ಥಗಳನ್ನ ಮಾಡೋದನ್ನ ಏನ್ ಕಲ್ತ? ಅಲ್ಲಿಂದ ಒಂದು ನೊರೆ ಹಪ್ಪಳ ಅನ್ನೋದು ಅದೊಂದು ಕಲ್ತ್ವಿ, ನಮ್ಗೆ ಗೊತ್ತಿರ್ಲಿಲ್ಲ ಸರ್. ಅದು ಗಂಜಿ ತರ ಮಾಡಿ ಬಟ್ಟೆಯಲ್ಲಿ ಬಿಡೋದು, ನಾವೆಲ್ಲ ಹ್ಯಾಂಡ್ ಮಿಷಿನ್ ಅಲ್ಲೇ ಒತ್ಬಿಟ್ಟು ಮಾಡ್ತಾ ಇದ್ವಿ. ಅದೊಂದು ನನಗೆ ಇಷ್ಟ ಆಯ್ತು. ಈ ಹಪ್ಪಳ ಮಾಡಿದ್ರಿ ಅದಕ್ಕೆ ಒಂದ್ ಹಪ್ಪಳಕ್ಕೆ 6 ರೂಪಾಯಿ 5 ರೂಪಾಯಿ ರೇಟ್ ಇದೆ ಸರ್. ನಾವು ಮಾಡೋ ಹಪ್ಪಳಕ್ಕೆ 1 ರೂಪಾಯಿ ಇತ್ತು, ಆ ಹಪ್ಪಳಕ್ಕೆ 6 ರೂಪಾಯಿ ರೇಟ್ ಇತ್ತು. ಇದನ್ನ ಬೆಳಗಾಂನಲ್ಲಿ ನೋಡಿದೆ, ನಮ್ಮ ಹಪ್ಪಳ ಯಾರು ತಗೊಳಕ್ ಬರ್ತಿರ್ಲಿಲ್ಲ. ಆ ಹಪ್ಪಳಕ್ಕೆ ತುಂಬಾ ಬೇಡಿಕೆ ಇತ್ತು, ನಾನ್ ಯಾಕೆ ಮಾಡಬಾರ್ದ ಆ ಹಪ್ಪಳನ ಅಂತಂದು ನಾನು ಅದೊಂದು ಹಪ್ಪಳನ ಮೇಡಮ್ ಹತ್ರ ಕೇಳಿ ಮಾಡಕ್ಕೆ ಶುರು ಮಾಡಿದೆ ಸರ್. ನೊರೆ ಹಪ್ಪಳ ಅಂತ ಅಂದ್ರೇನು, ಅದನ್ನ ಮಾಡೋದ್ ಹೆಂಗೆ ಹೇಳ್ಕೊಡಿ? ನೊರೆ ಹಪ್ಪಳ ಅಂದ್ರೆ 3 ಟೈಮ್ ಅಕ್ಕಿನ ನೆನೆಸ್ಬೇಕು ಸರ್. ನೆನೆಸ್ಬಿಟ್ಟು ಆಮೇಲೆ ರುಬ್ಬಿ ಅದಕ್ಕೆ ಸ್ವಲ್ಪ ಜೀರಿಗೆ ಉಪ್ಪು ಹಾಕ್ಬಿಟ್ಟು ಅದನ್ನ ಅಬೆಲ್ ಬೇಯಿಸ್ಬೇಕು. ಬೇಯಿಸ್ಬಿಟ್ಟು ಅದನ್ನ ಬಟ್ಟೆ ಮೇಲೆ ಒಣಗಾಕೋದು ಬಿಸಿಲಿಗೆ, ಆಮೇಲೆ ಅದು ಎತ್ಕೊಳ್ಳೋದು. ಇಲ್ಲ ಇಲ್ಲ ಏನಿಲ್ಲ, ಗಂಜಿ ಟೈಪ್ ಮಾಡೋದು. ಅದನ್ನ ಅದನ್ನ ಇಡ್ಲಿ ತರ ಬೇಯಿಸ್ಬೇಕು ಸರ್. ಬೇಯಿಸ್ಬಿಟ್ಟು ನೀರಲ್ಲಿ ಇಟ್ಬಿಟ್ಟು ಅದ್ ರೌಂಡ್ ಬರುತ್ತೆ, ಅದನ್ನ ಬಟ್ಟೆ ಮೇಲೆ ಒಣಗಾಕೋದು. ಸುಲಭನ ಮಾಡೋದು ಕಷ್ಟ? ಸುಲಭ ಸರ್. ದುಡ್ಡು ಹೆಚ್ಚು ಅದೇ ಸ್ವಲ್ಪ ಕಷ್ಟ ಆಗುತ್ತೆ. ಒಂದ್ 3-4 ತೆಗಿಬೇಕು, ಇಲ್ಲಾದ್ರೆ ನಮ್ಮ ಹೆಣ್ ವಯಸ್ಸು 500 ಸಂಜೆವರೆಗೂ ಮಾಡ್ಬಿಡ್ಬೋದು. ಅಲ್ಲಿ ಅಷ್ಟು ಮಾಡಕ್ ಬರಲ್ಲ, 150-200 ಮಾಡ್ಬೋದು ಅಷ್ಟು. ಈಗ ರಾಗಿ ಹಪ್ಪಳನ ಕೂಡ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಮಾಡೋ ಅಂತದ್ದು ಹೇಗೆ ಹೇಳ್ಕೊಡಿ? ರಾಗಿ ಹಪ್ಪಳ ಅಂದ್ರೆ ರಾಗಿನ ಸ್ವಚ್ಛವಾಗಿ ತೊಳಿಬೇಕು ಸರ್. ಅದನ್ನ ಹಿಟ್ಟು ಮಾಡಿಸ್ಬೇಕು, ಸ್ವಲ್ಪ ಅದಕ್ಕೆ ಸಬ್ಬಕ್ಕಿಂತ ಬರುತ್ತೆ, ಅದನ್ನ ನೆನೆ ಹಾಕ್ಬೇಕು. ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ಹಾಕ್ಬೇಕು, ಆಮೇಲೆ ಖಾರ ಪೌಡ್ರು ಸ್ವಲ್ಪ ಚಿಟಿಕಿ ಶೋಡ್ ಹಾಕ್ಬೇಕು, ಮತ್ತೆ ಪುರಿನ ಹಾಕ್ಬೋದು, ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಬರುತ್ತೆ. ಅದನ್ನೆಲ್ಲ ರಾಗಿ ಮುದ್ದೆ ಯಾವ ತರ ಮಾಡ್ತೀವಿ, ಅದನ್ನ ಗಂಜಿ ಮಾಡ್ಕೊಂಡು ರಾಗಿನ, ಅದಕ್ಕೆ ಹಸಿಟ್ಟನ್ನ ಹಾಕಿ, ನಮ್ಗೆ ರಾಗಿ ಸ್ವಲ್ಪ ಹಿಟ್ಟು ಕಲರ್ ಇದ್ರೆ ಓಕೆ, ಸ್ವಲ್ಪ ಅಕ್ಕಿ ಹಿಟ್ಟನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕಿ ಅದನ್ನ ಪ್ರೆಸ್ ಮಾಡಿ, ಉಂಡೆ ಮಾಡಿ ಪ್ರೆಸ್ ಮಾಡಿ ಒಣಗಾಕೋದು. ಆಗ್ಲೇ ಮಾತಾಡ್ತಾ ಹೇಳಿದ್ರಿ ನೀವು, ಇದುವರೆಗೆ ನಾನು ಸುಮಾರು 10 ಲಕ್ಷಕ್ಕೂ ಜಾಸ್ತಿ ಹಪ್ಪಳ ಮಾಡಿದೀನಿ ಸರ್ ಅಂತ ಹೇಳಿ, ಯಾಕೆ ಲೆಕ್ಕ ಇಟ್ರಿ ಅದನ್ನ? ನಾನು ಯಾರಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ, ನನಗೆ ಬೇಕು ಮುಂದೆ ಯಾವ್ದಾದ್ರು ಒಂದು ಬೇರೆ ತರ ಯಾವ್ದಾದ್ರು ಒಂದು ಸಂಸ್ಥೆ ಬಂದು ಏನ್ ಮಾಡಿದೀರಾ ಅಂತ ಕೇಳಕ್ಕೆ ನನಗೊಂದು ಎಡ್ಜರ್ ಬೇಕಿತ್ತು. ನಾನು ಪ್ರತಿ ತಿಂಗಳು ಅದನ್ನ ಮೇಂಟೈನ್ ಮಾಡಿದ್ದೀನಿ. ಈಗಲೂ ನಾನು LEDP ಆದ್ಮೇಲೂ ಕೂಡ ನಮ್ಮೂರಲ್ಲಿ ಯಾರ್ಯಾರು ಏನ್ ಸೇಲ್ ಮಾಡಿದ್ರೆ ಅದೆಲ್ಲ ಬರ್ದಿಟ್ಟಿದ್ದೀನಿ ಸರ್. ಅಂದ್ರೆ ನೀವ್ ಎಷ್ಟು ಮಾಡಿದ್ರಿ, ಎಷ್ಟು ಮಾರಾಟ ಮಾಡಿದ್ರಿ ಅದನ್ನು ಕೂಡ ಬರ್ದಿಟ್ಟಿದ್ದೀನಿ. ಎಲ್ಲೂ ಈಗ ಯಾರು ನನ್ನ ಜೊತೆ ಇದಾರಲ್ಲ ಅವ್ರ ಏನೇನ್ ಮಾಡ್ಕೊಟ್ಟಾರ ಅದನ್ನು ಬರ್ದಿದ್ದೀನಿ. ಈಗ 10 ಲಕ್ಷ ಒಟ್ಟಿಗೆ ಹಪ್ಪಳ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಈ ಕಾಳು ಹಪ್ಪಳ ಎಷ್ಟು ಮಾಡಿದಿರಿ, ಅಕ್ಕಿ ಹಪ್ಪಳ ಎಷ್ಟು ಮಾಡಿದಿರಿ, ರಾಗಿ ಹಪ್ಪಳ ಎಷ್ಟು ಮಾಡಿದಿರಿ, ನೊರೆ ಹಪ್ಪಳ ಎಷ್ಟು ಮಾಡಿದಿರಿ, ಅದೆಲ್ಲ ಬೇರೆ ಬೇರೆ ಪ್ರತ್ಯೇಕವಾಗಿ ಲೆಕ್ಕ ಇಟ್ಟಿದ್ರೆ ಹೆಂಗೆ? ಕಾಳು ಹಪ್ಪಳ ಒಂದ 4-5 ಲಕ್ಷ ಮಾಡಿದೀನಿ, ಅಕ್ಕಿ ಹಪ್ಪಳನೇ ಜಾಸ್ತಿ ಮಾಡಿರೋದು ಸರ್. ಒಂದ್ 6 ಲಕ್ಷಕ್ಕೆ ಜಾಸ್ತಿ ಮಾಡಿದೀನಿ ಅಕ್ಕಿ ಹಪ್ಪಳ, ಕಾಳು ಹಪ್ಪಳ ಮಾಡಿದೀನಿ. ಈಗ ಇತ್ತೀಚೆಗೆ ಒಂದ್ 5-10 ಸಾವಿರ ರಾಗಿ ಹಪ್ಪಳ, ಯಾಕೆಂದ್ರೆ LEDP ಆದ್ಮೇಲೆ ಮಾಡ್ಕೊಂಡ್ ಬಂದಿದೀನಿ ಅದೆಲ್ಲ. ಆಮೇಲೆ ಅವಾಗ ಸ್ವಲ್ಪ ಈರುಳ್ಳಿ ಹಪ್ಪಳನು ಮಾಡ್ತಾ ಇದ್ವಿ, ಟೊಮಟೊ ಬೇಯಿಸ್ಬಿಟ್ಟು ಟೊಮಟೊ ಹಪ್ಪಳ ಮಾಡ್ತಾ ಇದ್ವಿ. ಹಂಗಾಗಿ ಎಲ್ಲದನ್ನು ಇರ್ಲಿ ಅಂತ ಹೇಳಿ ಲೆಕ್ಕ ಇಟ್ಕೊಂಡ್ರಿ, ಯಾಕೆಂದ್ರೆ ನಾನು ಎಷ್ಟು ಮಾಡ್ತಾ ಇದೀನಿ ಎಷ್ಟಾಯ್ತು ಅಂತ ಹೇಳಿ ಗೊತ್ತಾಗ್ಬೇಕು. ಈಗ ನನಗೆ ಯಾವ್ದಾದ್ರು ಒಂದು ಸಂಸ್ಥೆ ನಿಮ್ಗೆ ಈಗ ಸಬ್ಸಿಡಿ ಲೋನ್ ಕೊಡ್ತೀನಿ ಅಂದ್ರೆ ನಾನು ಇದೆಲ್ಲ ಮಾಡಿದೀನಿ ಅವ್ರಿಗೆ ತೋರಿಸ್ಬೇಕು. ಯಾವ ಮೇಲೆ ಯಾವ್ಯಾವ ನಾನು ಟ್ರೈನಿಂಗ್ ತಗೊಂಡಿದ್ದೀನಿ RGCY ಕಡೆಯಿಂದ, ಅಲ್ಲಿ ಟ್ರೈನಿಂಗ್ ತಗೊಂಡು ಸರ್ಟಿಫಿಕೇಟ್ ಎಲ್ಲ ತಂದಿದ್ದೀನಿ ಹಪ್ಪಳ ಮಾಡಿರೋದೆಲ್ಲ ಅಂತ ಬಂದಾಗ ನನಗೆ ಬೇಕಲ್ಲವ ಡೀಟೇಲ್ಸ್ ಇದ್ರೆ ಒಳ್ಳೇದು ಅಂದ್ಬಿಟ್ಟು ಎಲ್ಲ ಬರ್ದಿಟ್ಟಿದ್ದೀನಿ. ಒಂದ್ ತಿಂಗಳಲ್ಲಿ ಎಷ್ಟು ಹಪ್ಪಳ ಮಾಡ್ತೀರಾ ಮತ್ತೆ ಎಷ್ಟು ಮಾರಾಟ ಮಾಡ್ತೀರಿ? ಒಂದ್ ತಿಂಗಳಲ್ಲಿ ನಾವು ಹೋದ ತಿಂಗ್ಳು ಇಲ್ಲ ಮಳೆ ಇರೋದ್ರಿಂದ ಆಚೆ ತಿಂಗಳಿಂದ ಒಂದ್ 8-10 ಸಾವಿರ ಮಾಡ್ತೀವಿ ಸರ್. ತಿಂಗಳಲ್ಲಿ 8-10 ಸಾವಿರ ಹಪ್ಪಳ ಮಾಡ್ತೀವಿ. ಇಷ್ಟು ಹಪ್ಪಳ ನೀವು ಒಬ್ಬರೇ ಮಾಡ್ತೀರಾ ಅಥವಾ ಯಾರ್ದಾದ್ರು ಸಹಾಯ ಪಡ್ಕೊಳ್ತೀರಾ ಹೆಂಗೆ? ಒಂದ್ 7-8 ಜನ ಬರ್ತಾರೆ, ಅಕ್ಕಿ ಹಪ್ಪಳ ಮಾಡಿದ್ರೆ ನಮ್ಮ ಯಜಮಾನರು ನಾವು ಇಬ್ರು ಮಾಡ್ತೀವಿ. ಸಹಾಯ ಅಂತ ಅಂದ್ರೆ ಹೇಗೆ ಸಹಾಯ ಪಡ್ಕೊಳ್ತೀರಾ ಮತ್ತೆ ಅವ್ರಿಗೆ ಏನಾದ್ರೂ ಗೌರವಧನ ಅಂತ ಹೇಳ್ಕೊಡ್ತೀರಾ ಹೆಂಗೆ? ನಾಳೆ ಮಾಡೋದಂದ್ರೆ ಸಂಜೆನೆ ಹೇಳ್ತೀನಿ, ನಾಳೆ ಈ ತರ ಇದೆ ಪ್ರೋಗ್ರಾಮ್ ಎಲ್ಲ ಬಂದ್ಬಿಡಿಯಪ್ಪ 10 ಗಂಟೆಗೆ ಅಂದ್ರೆ ಅವರೆಲ್ಲ ಅವ್ರ ಕೆಲಸ ಮುಗಿಸ್ಕೊಂಡು 10 ಗಂಟೆ ಬರ್ತಾರೆ. ಬಂದ್ಮೇಲೆ ಅವರು ಎಲ್ಲ ಅವ್ರ ಉಂಡೆ ಅವ್ರನ್ನ ಮಾಡ್ಕೊಡ್ತೀನಿ. ಇಷ್ಟು ಮಾಡ್ಬೇಕು ಅಂದ್ರೆ ಅವರು ಒಂದ ಒಬ್ಬೊಬ್ರು 1,000 ತಕ್ಕನು ಮಾಡ್ತಾರೆ ಸರ್. 1,000 ಹಪ್ಪಳ ಮಾಡ್ಕೊಟ್ಟು ಹೋಗ್ತಾರೆ, 1,000 ಹಪ್ಪಳ ಮಾಡ್ಕೊಂಡ್ರೆ 300 ರೂಪಾಯಿ ದುಡ್ಡು ಅವ್ರಿಗೆ ಕೊಡ್ತೀನಿ ನಾನು. ಒಂದ್ ದಿವಸಕ್ಕೆ ಮನೆ ಹತ್ರನೇ 300 ರೂಪಾಯಿ ದುಡ್ಡು ದುಡಿಬಹುದು, ದುಡಿತಾರ ಅವರು. ಮಧ್ಯೆ ಅವರು 4 ಜನ ಬಂದ್ರೆ ಊಟದ ವ್ಯವಸ್ಥೆನು ಮಾಡ್ಕೊಡ್ತೀನಿ, ಸ್ನಾಕ್ಸ್ ಟೀ ಕಾಫಿ ಫ್ರೆಂಡ್ಶಿಪ್ ಎಲ್ಲ ಕೊಡ್ತೀನಿ. ಅವರೆಲ್ಲ ನಿಮ್ಮ ಸ್ನೇಹಿತರನೇ ಒಟ್ಟಿಗೆ ತರಬೇತಿ ಪಡ್ಕೊಂಡವರು? ಸುಮಾರು 8-10 ಸಾವಿರ ಹಪ್ಪಳ ಒಂದ್ ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ ಅದನ್ನ? ಇರಿಸವೆಗ್ ಮಾಡ್ತಾ ಇದೀವಿ ಸರ್, ಆಮೇಲೆ ತಿಪ್ಟೂರಿಗೆ ಮಾಡ್ತಾ ಇದೀವಿ, ನುಗ್ಗೇಳಿ ಕೊಡ್ತಾ ಇದೀನಿ ಸರ್. ಇಲ್ಲೇ ನಮ್ಮ ಪ್ರತಿ ಉಂಡ್ಮೇಲೆ 1,600-700 ಹಪ್ಪಳ ನಮ್ಮ ದೇವಸ್ಥಾನಕ್ಕೆ ಕೊಡ್ತಾ ಇದೀನಿ ಸರ್ ಪ್ರತಿ ತಿಂಗಳು. ಆಮೇಲೆ ಇಲ್ಲೊಬ್ರು ಚಂದ್ರೇಗೌಡ್ರೆ ಅವ್ರದ್ದು ಅಪಾರ್ಟ್ಮೆಂಟ್ ಇದೆ ಮೊಮ್ಮಗಳದು, ಅವ್ರು ಒಂದ್ಸಲ ಬಂದ್ರೆ 2,000-3,000 ತಗೊಂಡು ಅಪಾರ್ಟ್ಮೆಂಟ್ಗೆಲ್ಲ ಅವ್ರು ಕೊಟ್ಕೊತಾರೆ, ಕಾರ್ ಇದೆ ಹಾಕೊಂಡು ಹೋಗ್ತಾರೆ ಕೊಟ್ಬಿಡ್ತಾರೆ. ಒಟ್ಟಿಗೆ ಒಂದ್ ತಿಂಗಳಲ್ಲಿ ಏನ್ ಹಪ್ಪಳ ಮಾಡ್ತೀರಾ ಅದಷ್ಟು ಕೂಡ ಉಳಿಯೋದಿಲ್ಲ, ಎಲ್ಲದನ್ನು ಕೂಡ ಮಾರಾಟ ಮಾಡ್ಬಿಡ್ತೀರಿ? ಇಲ್ಲೇ ಪ್ರತಿಯೊಂದು ಮನೆಗೂ ತಗೊಂಡು ಹೋಗ್ತಾರೆ ಎಲ್ಲರೂ ಬಂದು. ಬೇರೆ ಬೇರೆ ತರಹದ ಹಪ್ಪಳವನ್ನ ಮಾಡ್ತೀರಾ ಮತ್ತೆ ಬೇರೆ ಬೇರೆ ತರಹದ ಬೆಲೆ ಇರುತ್ತೆ ಅದಕ್ಕೆ. ಒಂದು ತಿಂಗಳಲ್ಲಿ ಸಾಮಾನ್ಯವಾಗಿ ಹಪ್ಪಳದಿಂದ ಖರ್ಚೆಲ್ಲ ಕಳೆದು ನಿಮಗೆ ಎಷ್ಟು ಉಳಿಯುತ್ತೆ, ಒಟ್ಟಾರೆ ಎಷ್ಟು ಟರ್ನ್ ಓವರ್ ಆಗುತ್ತೆ? ಸರ್ ಅದು ಒಂದು 16,000 ಬಂದಿತ್ತು ಒಂದು ತಿಂಗಳಲ್ಲಿ, 16,000 ಇಂದ ಒಂದ್ 4,000 ಹೋಗುತ್ತೆ, 12,000 ಸ್ವಲ್ಪ ಐಟಮ್ ಹೋಗುತ್ತೆ, ನಮ್ಗೊಂದು 8,000 ಉಳ್ಕೊಳತ್ತೆ. 8-10,000 ಸಾಕ ನಿಮಗೆ? ಸಾಕು ಸಾ, ಯಾಕೆಂದ್ರೆ ಬೇರೆ ಕೆಲಸ ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ಮಾಡ್ತಾ ಇರ್ತೀವಿ, ಅದ್ರ ಜೊತೆಗೆ ಬೇರೆ ಕೆಲಸ ಮಾಡೋದ್ರಿಂದ ಇದೊಂದ್ ಸ್ವಲ್ಪ ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ತರ ಬರುತ್ತೆ, ಸಾಕಾಗುತ್ತೆ. ಇದನ್ನ ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು, ವಿಸ್ತರಣೆ ಮಾಡ್ಬೇಕು ಅನ್ನೋದ್ ಏನಾದ್ರೂ ಇದೆಯಾ? ಸರ್ ನನಗೊಂದು ಫ್ಯಾಕ್ಟ್ರಿ ಮಾಡ್ಬೇಕು, 16 ಕೆಲಸ ಕೊಡ್ಬೇಕು ಅಂದ್ರೆ 2 ಮಧ್ಯೆ ಒಂದ್ ಫ್ಯಾಕ್ಟ್ರಿ ಮಾಡಿ 2 ಜನಕ್ಕೂ ನಾನು ಕೆಲಸ ಕೊಡ್ಬೇಕು ಅನ್ನೋದು ಒಂದು ಆಸೆ ಐತೆ ನನಗೆ, ಮಾಡ್ಬೇಕು ನೋಡೋಣ. ಆಮೇಲೆ ಒಂದು NGO ತರ ಮಾಡ್ಬೇಕು ಅನ್ನೋದು ಐಸಿತ, ಲೇಡೀಸ್ ಗೆ ಬೇರೆ ಕಡೆ ಎಲ್ಲ ಹೋಗಿ ಅವರು ಬೇರೆ ತರ ಹಿಂಸೆ ಪಡೋದು ಬೇಡ, ನಾನೇ ಅವ್ರಿಗೆ ಕೆಲಸ ಕೊಡ್ಬೇಕು ಅನ್ನೋ ಒಂದು ಆಸೆ ಐತೆ. ಈ ಸಾಮಾನ್ಯವಾಗಿ ಮನೆಗಳಲ್ಲಿ ಏನು ಪದಾರ್ಥಗಳನ್ನ ಮತ್ತೆ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡ್ತಾರೋ ಅಲ್ಲಿ ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ ಅವರು ಶುಚಿತ್ವವನ್ನ ಹೆಂಗೆ ಕಾಪಾಡ್ತಾರೆ ಅನ್ನುವಂಥದ್ದು ತುಂಬಾ ಜನಕ್ಕಿರೋ ಅಂತ ಒಂದು ಅನುಮಾನ. ಹಂಗಾಗಿ ಮನೆಗಳಲ್ಲಿ ಮತ್ತೆ ಗೃಹೋದ್ಯಮಗಳಲ್ಲಿ ಮಾಡಿರೋಂಥದ್ದನ್ನ ಇಷ್ಟಪಡೋದಿಲ್ಲ, ಶುಚಿತ್ವಕ್ಕೆ ಆದ್ಯತೆಯನ್ನ ಕೊಡ್ತಾರೆ. ನೀವು ಶುಚಿತ್ವಕ್ಕೆ ಹೇಗೆ ಆದ್ಯತೆಯನ್ನ ಕೊಟ್ಟಿದ್ದೀರಿ? ಶುಚಿತ್ವ ನಾವು ಈಗ ನಾಳೆ ಮಾಡ್ತೀವಿ ಅಂದ್ರೆ ಇವತ್ತೆಲ್ಲ ಕ್ಲೀನಿಂಗ್ ಮಾಡ್ಕೊಂಡಿರ್ತೀವಿ, ಕ್ಲೀನ್ ಮಾಡ್ಕೊಂಡ್ರೆ ಯಾರು ಜನ ಬರಲ್ಲ, ಮಾಡೇ ಹೋದ್ಮೇಲೆ ಮತ್ತೆ ಕ್ಲೀನಿಂಗ್ ಮಾಡಿ ಅದೆಲ್ಲ ಒಣಗಾಕೋದು ಎಲ್ಲ ಇಲ್ಲಿ ನಮ್ಮ ಐಟಮ್ ಇರೋದ್ರಿಂದ ಅಲ್ಲಿ ನಮ್ಗೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಅಲ್ಲೆಲ್ಲ ಒಣಗಿಸ್ತೀವಿ, ಬೇರೆ ಯಾರು ಬರಲ್ಲ ಸ ಇಲ್ಲಿ, ಅದರಿಂದ ಇಲ್ಲೇ ಮಾಡ್ಕೊಂತೀವಿ. ಆದಷ್ಟು ಶುಚಿತ್ವಕ್ಕೆ ಹೆಚ್ಚು ಒತ್ತನ್ನ ಕೊಡ್ತೀವಿ. ಅವ್ರು ಯಾರು ಬಂದು ನೋಡ್ತಾರೆ ಅವರು ನೀವು ಯಾವ ತರ ಮಾಡ್ತೀರಾ ಏನ್ ಮಾಡ್ತಾರೆ ಟೇಸ್ಟಿಂಗ್ ನೋಡ್ತಾರೆ, ನಾವು ಮಾಡ್ತಾ ಇರೋಕ್ ಬಂದಾಗ ಅದನ್ನ ಟೇಸ್ಟ್ ಮಾಡಿ ನೋಡ್ತಾರೆ, ಅದು ಕಡಿಮೆ ಇದ್ರೆ ಈ ತರ ಹಾಕಿ ಈ ತರ ನಮಗ್ ಬೇಕು ಅಂದ್ರೆ ಸ್ವಲ್ಪ ಖಾರ ಹಾಕಿ ಸ್ವಲ್ಪ ಉಪ್ಪು ಅವರೇ ಹೇಳೋಗ್ತಾರೆ. ಹಾಗಾಗಿ ಶುಚಿತ್ವಕ್ಕೂ ಕೂಡ ಆದ್ಯತೆ ಇದೆ, ಶುಚಿತ್ವವನ್ನ ಇಟ್ಕೊಂಡು ಮಾಲ್ಟ್ ಎಲ್ಲ ಮಾಡ್ತೀವಲ್ಲ ಪ್ಯಾಕಿಂಗ್ ಮಾಡೋ ತಲೆಗೆಲ್ಲ ಎಂಟು ಗ್ಲೌಸ್ ಹಾಕ್ತಿವಿ ಟೋಪಿ ಹಾಕೊಂಡು ಮಾಲ್ಟ್ ಪ್ಯಾಕಿಂಗ್ ಮಾಡ್ತೀವಿ. ಮಾಲ್ಟ್ಗಳು ಏನೇನು ಮಾಲ್ಟ್ಗಳನ್ನ ಮಾಡ್ತೀರಾ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಿ? ಒಂದು 10 ವರೆಗೂ ಮಾಡ್ತೀವಿ ಸರ್ ಮಾಲ್ಟ್, ಅವ್ರ ಅದೇ ಸಿರಿಧಾನ್ಯದ ಮಾಲ್ಟ್, ಸಜ್ಜೆ ನವಣೆ ಹಾರ್ಕ ಕೊರ್ಲು ಎಲ್ಲ 1 ಹಾಕಿ ಮಾಡ್ತಾ ಇದೀವಿ. ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಿವಿ, ಏಲಕ್ಕಿ ಪೌಡ್ರು, ಆಮೇಲೆ ಎಲ್ಲ ಪ್ರತಿಯೊಂದು ಹಾಕಿ ನಾವು ಅದನ್ನ ಊಟಿವರೆಗೂ ಸೇಲ್ ಮಾಡ್ತಾ ಇದೀವಿ. ಅವ್ರು ತುಂಬಾ ತಿಂಗಳಾಗ ಒಂದ್ಸಲ 2 ತಗೊಂಡೋಗಿ ಅವರು ಯೂಸ್ ಮಾಡ್ತಾರೆ. ಊಟಿನಲ್ಲಿ ಯಾರಿಗೆ ಕೊಡ್ತೀರಿ? ಊಟಿ ಇಲ್ಲಿ ರಿಲೇಶನ್ ಇದಾರೆ ಅವ್ರು ತಗೊಂಡೋಗ್ತಾರೆ, ಅಲ್ಲಿಗೆ ತಗೊಂಡೋಗಿ ಅವರು ಕೊಡ್ತಾರೆ, ಹೇಳ್ತಾರೆ ಅವರು ಕಾಲ್ ನೋವು ಇತ್ತು ಶುಗರ್ ಇತ್ತು ಸ್ವಲ್ಪ ಕಂಟ್ರೋಲ್ ಆಗಿದೆ ಅಮ್ಮ, ನಮ್ಗೆ ಇನ್ನೊಂದ್ ಸ್ವಲ್ಪ ಟೇಸ್ಟ್ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಇನ್ನೂ 100 ತಗೊಳ್ಳಿ ಅಂತ ಹೇಳ್ತಾರೆ. ಏನೇನು ತರದ ಮಾಲ್ಟ್ಗಳನ್ನ ಮಾಡ್ತೀರಾ, ಯಾವ್ದಾದ್ರು ಒಂದ್ 2 ತರದ್ದು ಮಾಲ್ಟ್ ಮಾಡೋ ಅಂತದ್ ಹೇಗೆ ಮತ್ತೆ ಅದನ್ನ ಬಳಕೆ ಮಾಡೋ ಅಂತದ್ ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಸಿರಿಧಾನ್ಯದ ಮಾಡ್ತಾ ಇದೀವಿ, ಸಿರಿಧಾನ್ಯದ ಮಾಲ್ಟ್ ಅನ್ನ ಇದೆ ಎಲ್ಲ ಸಿರಿಧಾನ್ಯ ತಂದ್ಬಿಟ್ಟು ಅದನ್ನ ಕ್ಲೀನಿಂಗ್ ತೊಳೆದ್ಬಿಟ್ಟು ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಬೇಕು ಸರ್, ಬೆಳಗ್ಗೆ ಅದನ್ನ ಸಣ್ಣ ಉರಿಯಲ್ಲಿ ಅದನ್ನ ಉರಿಬೇಕು, ಅದು ಸ್ವಲ್ಪ ಪಟ್ಟ ಪಟ್ಟ ಅನ್ನ ಶಬ್ದ ಬರ್ತದೆ ಅವಾಗ ನಾವು ಅದು ಆಗಿದೆ ಅಂತ ತೆಗಿಬೇಕು. ಆ ಥರದ್ನೆಲ್ಲ ಉರಿದು ಸಪ್ರೇಟ್ ಅಲ್ಲಿ ಒಣಗಿರ್ಸಿರ್ತೀವಿ, ಅದನ್ನೆಲ್ಲ ಉರಿದ್ಮೇಲೆ ಒಂದು ಗುಡ್ಸೋದು, ಒಂದು ಗುಡಿಸಿ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದನ್ನ ಮಿಷಿನಿಗೆ ಕೊಡ್ಬೇಕು. ಮಿಷಿನ್ ಅಲ್ಲಿ ಮಾಡಿಸ್ಕೊಂಬಂದ್ಮೇಲೆ ಅದನ್ನ ಕ್ಲೀನ್ ಎಲ್ಲ ಒಂದು ಸ್ವಚ್ಛತೆ ಆದ್ಮೇಲೆ ಇಟ್ಕೊಂಡು ಅದನ್ನ ಒಂದಾಡ್ಬೇಕು, ಏನಾದ್ರೂ ಮಿಷಿನ್ ಅಲ್ಲಿ ಕಸ ಕಡ್ಡಿ ಬಂದಿರುತ್ತೆ ಅಂತ ಕ್ಲೀನ್ ಮಾಡ್ಕೊಂಡು ಅದನ್ನ ಪ್ಯಾಕಿಂಗ್ ಮಾಡಿ, ತಲೆಗೆ ಕ್ಯಾಪ್ ಹಾಕೊಂಡು ಕೈ ಗ್ಲೌಸ್ ಹಾಕೊಂಡು ಕುತ್ಕೊಂಡು ಅದನ್ನ ಪ್ಯಾಕಿಂಗ್ ಮಾಡಿ ಅದಿಷ್ಟು ಗ್ರಾಮ್ ಆ ತರ 1/2 ಆದ್ರೆ 100 ಈ ತರ ಪ್ಯಾಕ್ ಮಾಡಿ ಕಳಿಸ್ತಾ ಇದೀವಿ ನಾವು. ಬಳಕೆ ಮಾಡೋದು ಹೇಗೆ ಅದನ್ನ ಸರ್? ನಾವು ಸ್ವಲ್ಪ ನೀರ್ ಹಾಕ್ಬೇಕು, ನೀರ್ ಹಾಕಿದ್ಮೇಲೆ ಅದನ್ನ ಪೌಡರ್ನ ಈಗ ಮನೇಲಿ ಇಬ್ಬರಿದ್ರೆ 1 ಒಂದು ಟೀಸ್ಪೂನ್ಗಿನ 2 ಹಾಕೊಳ್ಳೋದು, ಅದನ್ನ ನೀರಲ್ಲಿ ಕದ್ರಿಬಿಟ್ಟು ಕಾದಿರ್ತಕ್ಕಂಥ ನೀರಿಗೆ ಅದನ್ನ ಈ ಗಂಜಿ ಟೈಪ್ ಮಕ್ಕಳಿಗೆ ಯಾವ ಥರ ಗಂಜಿ ಬಿಡ್ತೀವಿ ಆ ಥರ ಮಾಡೋದು, ಆಮೇಲೆ ಆರ್ಗಾನಿಕ್ ಬೆಲ್ಲ ಅಂತ ಬರುತ್ತೆ ಸರ್ ಬ್ಲ್ಯಾಕ್ ಬೆಲ್ಲ, ಅದನ್ನ ಹಾಕ್ಬೇಕು, ಆಮೇಲೆ ಅದನ್ನ ಚೆನ್ನಾಗಿ ಕುದ್ಮೇಲೆ ಹಾಲು ಹಾಕ್ಬೇಕು, ಹಾಲು ಹಾಕಿದ್ಮೇಲೆ ಅದನ್ನೇ ಸೋಸಂಗಿಲ್ಲ ಹಂಗೆ ರೆಡಿನ ಕುಡಿಬಹುದು ಸರ್. ಯಾವ ತರಹದ ಮಾಲ್ಟ್ಗೆ ಹೆಚ್ಚು ಬೇಡಿಕೆ ಇದೆ? ರಾಗಿ ಮಾಲ್ಟ್ಗೂ ಇದೆ, ಹಂಗಾಗಿ ಈಗ ಸಿರಿಧಾನ್ಯ ಮಾಲ್ಟೆ ಜಾಸ್ತಿ ಓಡ್ತಾ ಇರೋದನ್ನ ಮಾತ್ರ. ಸಿರಿಧಾನ್ಯಗಳನ್ನೆಲ್ಲ ಎಲ್ಲಿ ತರ್ತೀರಿ? ಸಿರಿಧಾನ್ಯ ನಮ್ಮ ಬಹುಬಲಿ FAOದಲ್ಲೇ ಇದೆ ಸರ್, ಮಾರಾಟ ಮಾಡ್ತಾವ್ರೆ ಅವರು, ಮಹಿಳೆಯರು ಅಲ್ಲಿ ಇಲ್ಲಿ ಹೋಗ್ತಾರಕ್ಕಾಗಲ್ಲ ಮಾರ್ಕೆಟ್ ದೂರ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರವರೇ ಅಲ್ಲೇ ತರಿಸಿ ಸೇಲ್ ಮಾಡ್ತಾರೆ, ಬೆಲ್ಲನೂ ಕೂಡ ಆರ್ಗಾನಿಕ್ ಬೆಲ್ಲನೂ ಕೂಡ ಅವರೇ ತರಿಸಿ ಕೊಡ್ತಾ ಇದ್ದಾರೆ. ಬೇರೆ ಕಡೆ ಎಲ್ಲ 100 ತಗೊಂಡ್ರೆ ನಮ್ಮ FAOದಲ್ಲಿ 80 ಕೊಡ್ತಾ ಇದ್ದಾರೆ. ಎಲ್ಲ ತರದ್ದು 80 ಸಿಗುತ್ತೆ ಅಥವಾ ಹೆಚ್ಚು ಕಮ್ಮಿ ಇರುತ್ತೆ? ಮಾತ್ರ ಬೇರೆ ಬೇರೆ ಇರುತ್ತೆ, ಅವೆಲ್ಲ ಮಾತ್ರ 80 ಕೊಡ್ತಾರೆ. ಈಗ ನೀವು KG ತಗೊಳ್ತೀರೋ ಅಥವಾ 10 15 ಹೆಂಗ್ ತಗೊಳ್ತೀರೋ ಹೇಗೆ? ನಾವು 5 ತಗೊಂಡ್ಬಿಡ್ತೀವಿ ಸರ್ ಒಂದೊಂದ್ಸರಿ, ಒಂದ ಒಂದೊಂದ್ಸರಿಗೆ ಎಲ್ಲಾವುದು 5-5 ತಂದ್ರೆ ನಿಮ್ಗೆ ಒಂದಷ್ಟು ಮಾಲ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಈಗ ಮಾಲ್ಟ್ ಪೌಡರ್ ಕೊಡೋರಿಗೆ ಬೆಲ್ಲ ಕೊಡಲ್ಲ, ಅವ್ರ ಬೆಲ್ಲ ತಗೊಂತಾರೆ, ಪೌಡರ್ ಮಾತ್ರ ಕೊಡ್ತೀವಿ, ನಮ್ಮನೆಗೆ ಯೂಸ್ ಮಾಡಕ್ಕೆ ನಾವು ಬೆಲ್ಲ ತಗೊಂಬಂದು ಯೂಸ್ ಮಾಡ್ತೀವಿ. ಸಾವಯವ ಬೆಲ್ಲ ಏನಿದೆಯೋ ಅದರಲ್ಲಿ ಮಿಠಾಯಿಗಳನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ, ಏನೇನ್ ಮಿಠಾಯಿ ಮಾಡ್ತೀವಿ? ನಾವು ಕಾಯಿ ಮಿಠಾಯಿ ಮಾಡ್ತೀವಿ, ಕ್ಲೀನ್ ಆಗಿರೋ ಕಾಯಿ ಅಂತ ತಗೊಂಡು ಅದನ್ನ ರುಬ್ಬಬೇಕು, ಚೆನ್ನಾಗಿ ತುರ್ದ್ಬಿಟ್ಟು ರುಬ್ಬಿ ಸಾವಯವ ಬೆಲ್ಲ ಹಾಕಿ ಸ್ವಲ್ಪ ನೀರ್ ಹಾಕ್ಬೇಕು, ಅದನ್ನ ನೀವು ಎಲ್ಲ ಪಾಕ ಬರಹಂಗ್ ಮಾಡ್ಬಿಟ್ಟು ಅದರೊಳಗೆ ತುರ್ದ ಮಿಕ್ಸಿ ಮಾಡ್ದಂತ ಕಾಯನ್ನು ಹಾಕೋದು, ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಗೋಸ್ಬೇಕು. ಗೋಸ್ಮೇಲೆ ಏಲಕ್ಕಿ ಪೌಡರ್ ಹಾಕಿ ಅದನ್ನ ತಟ್ಟೆಗೆ ಒಂದ್ ಸ್ವಲ್ಪ ತುಪ್ಪ ಹಚ್ಚಿ ತಟ್ಟೆಗೆ ಹಾಕಿ ಕಟ್ ಮಾಡೋದು, ಒಂದ್ 10 ನಿಮಿಷ ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಣ್ಣ ತಿಂದವ್ರೆ. ಎಷ್ಟು ದಿವಸ ಇಡ್ಬೋದು ಅದನ್ನ? ಅದು ಒಂದು ವಾರ ಇಡ್ಬೋದು ಸರ್, ವಾರ ಇಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಸ್ಟಾಲ್ಗೆ ಹೋದ್ರೆ ಅದಕ್ಕೆ ಜಾಸ್ತಿ ಬೇಡಿಕೆ ಸರ್. ಈಗ ಇವೆಲ್ಲ ಪದಾರ್ಥಗಳನ್ನ ಮಾಡ್ತಿರಲ್ಲ, ಪದಾರ್ಥಗಳನ್ನ ನೀವು ಇಲ್ಲಿಂದ ನೇರವಾಗಿ ಮಾರುಕಟ್ಟೆ ಮಾಡೋದಲ್ದನೆ ಬೇರೆ ಬೇರೆ ಊರುಗಳಿಗೂ ಕೂಡ ತಗೊಂಡು ಹೋಗಿದ್ದೀನಿ ಅಂತ ಹೇಳಿ ಹೇಳಿದ್ರಿ. ಎಲ್ಲೆಲ್ಲಿಗೆ ಹೋಗಿದ್ರಿ ಮತ್ತೆ ಅಲ್ಲಿಯ ಅನುಭವಗಳು ಹೇಗಿತ್ತು? ನಾವು ಹೊಸ ಸಫಿನಾ ಪ್ಲಾಜಾಗೆ ಹೋಗಿದ್ವಿ. ಅಲ್ಲಿ ಜನಗಳಿಗೆ ಇದೇ ಈ ಆರ್ಗಾನಿಕ್ ಮಿಠಾಯಿ ಇತ್ತು, ಇದಕ್ಕೆ ತುಂಬಾ ಬೇಡಿಕೆ ಇತ್ತು. ಮಾಲ್ಟ್ಗಿತ್ತು, ಆಮೇಲೆ ಕಾಳಪ್ಪಳ ಇತ್ತು ಸರ್. ತುಂಬಾ ಅವ್ರು ಹೇಳ್ತಿದ್ರು, ನೀವು ಎಲ್ಲಿಂದ ಬಂದಿರೋ, ನಮ್ದು ಒಂದು ಬ್ಯಾನರ್ ನೋಡಿ ಹೇಳಿ ಅವರು, ನೀವು ಚಂದ್ರಪಟ್ಟಣ ಬಾಹುಬಲಿ ಅಂದ್ರೆ ಆಮೇಲೆ ನಾವು ಚಂದ್ರಪಟ್ಟಣ ತಾಲೂಕು ರೈತರೇ ನಾವು ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಅವರು ಒಂದ್ಸಲ ಅದನ್ನ ತಗೊಂಡು ಹೋದ್ರೆ, ಈಗ ಸಪಿನಾ ಪ್ಲಾಜಾದಲ್ಲಿ ತಗೊಂಡು ಹೋದ್ರು ಮಾಲ್ಟನ್ನ, ಮತ್ತೆ BCM ಕಾಲೇಜಿಗೆ ಬಂದು ಹೇಳಿದ್ರು, ನಾವು ಅವತ್ತು ಮಾಡ್ ತಗೊಂಡಿದ್ವಿ ನಿಮ್ಮ ಹತ್ರ, ಇಲ್ಲಿಗೆ ಬಂದಿದ್ದಿರಲ್ಲ ನಿಮ್ಮ ಹತ್ರನೇ ಕೊಡಿ ಅಂತ ಕೇಳೋರು. ಅವರು ನಮ್ಮನ್ನ ಗುರ್ತು ಇಟ್ಕೊಂಡು ನಂಬರ್ ಎಲ್ಲ ತಗೊಂಡಿದ್ರು, ಮತ್ತೆ ನಮ್ಗೆ ಹಪ್ಪಳ ಎಲ್ಲ ಕಳಿಸಿ ಬೆಂಗಳೂರಿಗೆ ಅಂತ ಫೋನ್ ಮಾಡ್ತಾನೆ ಇದ್ದಾರೆ ಸರ್, ಈಗ್ಲೂ ಮಾಡ್ತಾವ್ರೆ ಯಾರು, ತುಂಬಾ ಟೇಸ್ಟ್ ಆಗಿದೆ ಕಳಿಸಿ ನಮ್ಗೆ ಅಂತ. ಯಾರಾದ್ರೂ ಫೋನ್ ಮಾಡಿ ನಮ್ಗೆ ಇಂಥದ್ ಬೇಕು ಅಂತ ಹೇಳಿ ಕೇಳಿದ್ರೆ ಅವ್ರಿಗೆಲ್ಲ ಕಳ್ಸಿಕೊಡ ಅಂತ ವ್ಯವಸ್ಥೆ ಮಾಡ್ತೀರಿ? ಮಾಡ್ತೀವಿ ಸರ್. ಹೆಂಗ್ ಕಳ್ಸಿಕೊಡ್ತಾರೆ? ಇಲ್ಲಿಂದ ಬೆಂಗಳೂರು ಮೈಸೂರು ಹಸ್ತ ಕಳಿಸ್ಬೇಕು? ನಮ್ಮನೆಯವರು ವಾರಕ್ಕೆ 3 ಸಲ ಹೋಗ್ತಾ ಇರ್ತಾರೆ ಸರ್, ಅವಾಗ ಅವ್ರ ಕೈಲಿ ಕೊಟ್ಟು ಕಳಿಸ್ತೀವಿ. ಅವರ ರಿಲೇಶನ್ ಇದಾರೆ, ನಮ್ಮ ರಿಲೇಶನ್ ಶಿವಾಜಿನಗರದಲ್ಲಿ ಇದಾರೆ, ಅವ್ರಿಗೆ ಕೊಟ್ರೆ ಅವ್ರ ಆ ಕಡೆ ಎಲ್ಲ ಕೊಡ್ತಾರೆ, ಅವ್ರಿಗೆ ನಂಬರ್ ಕೊಟ್ಟಿರ್ತೀವಲ್ಲ ಅವ್ರು ಕೊಡ್ತಾರೆ. ಒಟ್ಟಾರೆ ಜೀವನ ಹೇಗಿದೆ ಈಗ ಹಪ್ಪಳ ಮಾಡ್ಕೊಂಡು? ಹಪ್ಪಳ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿದೆ. ನಾನ್ ಚೆನ್ನಾಗಿದ್ದೀನಿ, ನನ್ನಂತ ಇನ್ನೂ 4 ಜನ ಚೆನ್ನಾಗಿರ್ಬೇಕು ಅನ್ನೋದು ಒಂದು ಮನ್ಸಲ್ಲಿ, ಆದ್ರೆ 10-6 ಜನ ಕೆಲಸ ಕೊಡ್ಬೇಕು ಅನ್ನೋದು ಒಂದು ನನ್ನಲ್ಲಿ ಕೊರಿತಾ ಐತೆ. ಅದು ಮಾಡ್ಬೇಕು, ಏನಾದ್ರು ಒಂದು ಫ್ಯಾಕ್ಟ್ರಿ ತರ ಮಾಡ್ಬೇಕು ಅನ್ನೋ ಉದ್ದೇಶ ಐತೆ. ಅದನ್ನ ಮುಂದಿನ ದಿವಸಗಳಲ್ಲಿ ಮಾಡ್ಬೇಕು ನೀವು. ಯಾಕೆ ಅಂತ ಅಂದ್ರೆ ಈಗ ಏನು ಜನಗಳಿರ್ತಾರೋ ಸುಮ್ನೆ ಕಾಲಹರಣ ಮಾಡೋದಕ್ಕಿಂತನು, ಈಗ ನೀವೇ ಹೇಳಿದ್ರಿ ಮೊದ್ಲು ಏನೇನೋ ಬೇರೆ ಬೇರೆ ತರದ್ ಮಾಡ್ತಾ ಇದ್ರಿ, ಆದ್ರೂ ಕೂಡ ನಿಮಗೆ ಬರ್ತಾ ಇದ್ದಿದ್ದು ಅಲ್ಪ ಹಣ. ಈಗ ಕೈ ತುಂಬಾ ಹಣ ಸಿಗುತ್ತೆ, ಕೈ ತುಂಬಾ ಕೆಲಸನೂ ಕೂಡ ಇರುತ್ತೆ. ಏನ್ ಮಾಡ್ಬೇಕು ಇವತ್ತೆದ್ದು ಅನ್ನೋ ತರದ ಆಲೋಚನೆ ಇರಬಾರ್ದು, ಏನಾದ್ರು ಒಂದ್ ಕೆಲಸ ಇದ್ದೇ ಇರಬೇಕು, ಹುಡ್ಕೊಂಡು ಮಾಡೋ ತರ ಇರಬೇಕು. ಅದು ಎಲ್ರಿಗೂ ಆದ್ರೆ ಇನ್ನೂ ಚೆನ್ನಾಗಿ ಅವರು ಕೂಡ ಅಭಿವೃದ್ಧಿ ಆಗ್ತಾರೆ. ಅವರು ಅಭಿವೃದ್ಧಿ ಆಗೋ ಮೂಲಕ ನಮ್ಮ ಹಳ್ಳಿಗಳು, ತಾಲೂಕು, ಜಿಲ್ಲೆ, ರಾಜ್ಯ, ದೇಶ ಎಲ್ಲವೂ ಕೂಡ ಮುಂದುವರಿಯುತ್ತೆ. ಆ ಕಾರಣಕ್ಕಾಗಿ ನೀವು ಈ ಒಂದು ಸಣ್ಣ ಪ್ರಮಾಣದ ಕೈಗಾರಿಕೆಯನ್ನು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಿ. ಅದು ಆಗ್ಲಿ, ಮುಂದಿನ ದಿವಸಗಳಲ್ಲಿ ಒಳ್ಳೇದು ಕೂಡ ಆಗ್ಲಿ. ಈಗ ನಿಮ್ಮ ಕೆಲಸವನ್ನ ಗುರುತು ಮಾಡಿ ಅನೇಕ ಪ್ರಶಸ್ತಿಗಳು ನಿಮ್ಗೆ ಬಂದಿದ್ದಾವೆ, ಏನೇನು ಪ್ರಶಸ್ತಿಗಳು ಇದುವರೆಗೆ ಬಂದಿದ್ದಾವೆ? ಅದೇ ಸರ್, ನನಗೆ RCY ಕಡೆಯಿಂದ ಆ ಪ್ರಶಸ್ತಿ, ಸ್ಪಂದನಾ ಸರಿ ವೇದಿಕೆಯಿಂದ ರಾಷ್ಟ್ರ ಪ್ರಶಸ್ತಿ ಅನ್ಕೊಟ್ರು, ಆಮೇಲೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ಅಲ್ಲೇ ಅನ್ಕೊಟ್ರು, ಬಾಹುಬಲಿ FAO ಡೈರೆಕ್ಟರ್ ಒಳ್ಳೆ ಕಾರ್ಯನಿರ್ವಹಿಸಿದ್ದಾರೆ ಅಂತ ಅವರು ಕೂಡ ನಮ್ಗೆ ಪ್ರಶಸ್ತಿ ಇದು ಕೊಟ್ರು. ಆಮೇಲೆ ಬೆಳಗಾಂಗೆ ಹೋಗಿದ್ದು ಸರಸಮಿಲ, ಅಲ್ಲೂ ಕೂಡ ಪ್ರಶಸ್ತಿಯನ್ನು ಕೊಟ್ರು. ಸುತ್ತೂರು ಮಠಕ್ಕೆ ಹೋಗಿದ್ದು, ಅಲ್ಲೂ ಕೂಡ ಒಂದು ಸಕ್ಸಸ್ ಆಗಿ ಸ್ಟಾಲ್ ಅನ್ನು ಹಾಕಿ ಯಶಸ್ವಿಯಾಗಿ ವ್ಯಾಪಾರ ಮಾಡಿದ್ದಾರೆ ಅಂತ ಅಲ್ಲೂ ಕೂಡ ಒಂದು ಪ್ರಶಸ್ತಿಯನ್ನು ಕೊಟ್ರು. ಹೊರಗಡೆ ಹೋದಾಗ ಹೆಂಗಿರುತ್ತೆ ಅನುಭವಗಳಲ್ಲಿ? ಯಾಕೆ ಅಂತ ಅಂತಂದ್ರೆ ಹೊಸ ಜಾಗ, ಹೊಸ ಜನ, ಅದರಲ್ಲೂ ಕೂಡ ಒಂದಷ್ಟು ವ್ಯವಹಾರನೂ ಇರುತ್ತೆ. ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ ಸರ್, ನಾವು ಹೋದಾಗ ಅನ್ನೋರು, ನೀವು ಇಲ್ಲಿಂದ ಬಂದಿದ್ದೀರಾ, ಯಾವ ಒಂದು ಇದರಿಂದ ಬಂದಿದ್ದೀರಾ, ಸಂಸ್ಥೆಯಿಂದ ಅಂತ ಅನ್ನೋರು ನಮ್ಮ ಒಂದು ಇದ್ರ ಮೇಲೆ ಗುರುತಿಸ್ತಾರೆ ಯಾವ ತರ ಇರ್ತೀವಿ ಏನೋ. ನನಗೆ ಸುತ್ತೂರು ಮಠಕ್ಕೆ ಹೋದಾಗ, ನೀವು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಬಂದಿದ್ದೀರಾ ಮೇಡಮ್, ಬನ್ನಿ ಬನ್ನಿ ನಮಸ್ಕಾರ ಅಂದ್ರು. ಇಲ್ಲ ಸರ್, ನಾವು ಸ್ಟಾಲ್ ಹಾಕಕ್ ಬಂದಿದ್ದೀವಿ. ಹೌದಾ, ಇಲ್ಲ ಆಯ್ತು ಸರಿ ಬನ್ನಿ ಅಂತಂದು ನಮ್ಮ ಒಂದು ಊಟಕ್ಕಾಗ್ಲಿ ಒಂದು ರೂಮ್ ಕೊಡೋದಾಗ್ಲಿ ಮೊದಲಿಗೆ ನಮ್ಮನ್ನ ಕರೆದು ಅವರು ಹೇಳೋರು, ನೋಡಿ ಮೇಡಮ್ ಬಂದಿದ್ದಾರೆ ಕೊಡಿ ಅಂತ ಅವ್ರು ಹೇಳೋರು ಸರ್. ಅವರ ಅಧ್ಯಕ್ಷರಿದ್ರಲ್ಲಿ ಅವ್ರು ಹೇಳೋರು. ಧಾರವಾಡಕ್ಕೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಒಂದು ಉತ್ಪನ್ನಗಳೇನಿದ್ದೋ ಅವಕ್ಕೆ ಹೆಚ್ಚು ಬೇಡಿಕೆ ಬಂತು, ಮತ್ತೆ ವಿಶೇಷತೆ ಇತ್ತು, ಮತ್ತೆ ಪ್ರಶಸ್ತಿನೂ ಬಂತು ಅಂತ ಹೇಳಿ ಹೇಳಿದ್ರಿ. ಏನೆಲ್ಲ ವಿಶೇಷತೆ ಇತ್ತು ಧಾರವಾಡದಲ್ಲಿ, ಏನು ಸ್ಪೆಷಲ್ ಆಗಿ ಮಾಡಿದ್ರಿ? ಬೆಳಗಾಂ ಹೋಗಿದ್ದೆ ಸರ್, ಧಾರವಾಡ ಹೋಗಿದ್ದೆ. ಬೆಳಗಾಂ ತುಂಬಾ ಚೆನ್ನಾಗಿತ್ತು. ನಮ್ಗೆ ಒಂದು 10 ಕಿಲೋಮೀಟರ್ ಹಿಂದೆ ನಮ್ಗೆ ರೂಮ್ ಕೊಟ್ಟಿದ್ರು. ಬಸ್ ಕನ್ವೆಂಟ್ ಬಿಟ್ಟಿದ್ರು, ಬಸ್ ಇಂದ ಕರ್ಕೊಂಡು ಹೋಗೋರು, ಕರ್ಕೊಂಡ್ ಬರೋರು, ಟೈಮಿಂಗ್ಸ್ ಇದ್ ಮಾಡ್ಬೇಕಲ್ಲ, ಮೇಂಟೈನ್ ಮಾಡ್ಬೇಕಂದು ಬಸ್ ಅಲ್ಲೇ ಊಟ ಎಲ್ಲ ವ್ಯವಸ್ಥೆ ಕೊಡೋರು. ಆಮೇಲೆ ನಮ್ಗೆ ಏನಾದ್ರು ಹೆಲ್ತ್ ಅಪ್ಸೆಟ್ ಆದ್ರೆ ನೋಡ್ಕೊಳ್ಳೋರು, ಡಾಕ್ಟರ್ ಬರೋರು. ತುಂಬಾ ಚೆನ್ನಾಗಿತ್ತು. ನಮ್ಮ ಪ್ರಾಡಕ್ಟ್ ಎಲ್ಲ ಅವರು, ನಾವ್ ಹೇಳಿದ್ರು ಈ ತರ ಒಂದು ಮಾಟ ಇದೆ ತಗೊಳ್ಳಿ ಅಂದ್ರೆ ಅವ್ರಿಗೆ ಮಾಟ ಬಗ್ಗೆ ಆ ಕಡೆ ಗೊತ್ತಿರ್ಲಿಲ್ಲ. ಹಾಗಾಗಿ ಈ ತರ ನೋಡಿ ಒಂದು ಸ್ಯಾಂಪಲ್ ಕೊಡ್ತಾ ಇದ್ವಿ, ನೋಡಿ ಈ ತರ ಅಂತ, ಚೆನ್ನಾಗಿದೆ ಅಂತಂದು ಅವರು ತಗೊಳ್ಳೋರು. ಹೀಗೆ ನಿಮ್ಗೆ ಸಾಕಷ್ಟು ಅನುಕೂಲಗಳು ಹೊರಗಡೆ ಹೋದಂತ ಸಂದರ್ಭದಲ್ಲೂ ಕೂಡ ಆಗುತ್ತೆ ಅನ್ನುವಂಥದ್ದು. ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ರಾಧಾ ಅವ್ರೆ? ನಿಮ್ಮ ವಾಹಿನಿ ಪ್ರಕಾರ ನಮ್ಗೆ ಏನಾದ್ರೂ ನಮ್ಗೊಂದ ಈ ಹೆಣ್ಮಕ್ಳಿಗೆ ಇದ್ಗ ಒಂದ್ ಸರೌಂಡಿಂಗ್ ಹೆಣ್ಮಕ್ಳಿಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕು ಅನ್ನೋ ಅನ್ಸಿದ್ರೆ ಒಂದು ಫ್ಯಾಕ್ಟ್ರಿ, ಚಿಕ್ಕ ಒಂದು ಮಾರ್ಕೆಟಿಂಗ್ ಆದ್ರೂ ನಮ್ಗೆ ಮಾಡ್ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ರು ಕೂಡ 10,000 ರೂಪಾಯಿ ದುಡ್ದು ನಾವು ಕೂಡ ಒಂದು ಹೆಣ್ಮಕ್ಳಿಗೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋಂಗೆ ಒಂದು ದಾರಿ ದೀಪವಾಗಿ ಮಾಡ್ಕೊಡ್ಬೇಕು. ನಿಮ್ಮಲ್ಲಿ ಕೇಳ್ಕೊತಾ ಇದೆ. ನೀವು ಏನು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ತಾ ಇದ್ದೀರೋ ಅವುಗಳು ಬೇಕು ಅಂತ ಹೇಳಿದ್ರೆ, ಅವುಗಳನ್ನ ಮಾಡ್ತಕ್ಕಂತ ವಿಧಾನ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಹೇಳ್ಕೊಡ್ತೀರಾ? ಟ್ರೈನಿಂಗ್ ಕೊಡ್ತೀನಿ ನಾನು. ನಾನೇನ್ ಮಾಡ್ತೀನಿ ಎಲ್ಲಾ ಮಾಡ್ತಾ, ನಾನು ಏನು ಟ್ರೈನಿಂಗ್ ತಗೊಂಡಿದ್ದೀನಿ ಅದೆಲ್ಲದನ್ನು ನಾನು ಹೇಳ್ಕೊಡ್ತೀನಿ. ತರಬೇತಿ ಬೇಕು ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಉತ್ಪನ್ನಗಳು ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಫೋನ್ ನಂಬರ್ ಇದೆ ಸರ್, ಬಾಹುಬಲಿ ಎಫ್ಎದಿಂದ ವಿಸಿಟಿಂಗ್ ಕಾರ್ಡ್ ಇದೆ, ನಮ್ಮ ಸ್ನೇಹ ಸಂಸ್ಥೆ ವಿಸಿಟಿಂಗ್ ಕಾರ್ಡ್ ಇದೆ, ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ನಮ್ಮ ಇದನ್ನ ಕಳಿಸ್ತಾರೆ. ನಿಮ್ಮ ಫೋನ್ ನಂಬರ್ ನ ಹೇಳಿ ಒಂದ್ಸರಿ. 9535415601. ಇನ್ನೊಂದ್ಸಾರಿ ಹೇಳಿ. 9535415601. ಒಳ್ಳೇದು ರಾಧಾ ಅವರೇ, ಇದುವರೆಗೆ ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ತಾ ಇದ್ದೀರಿ, ಹೇಗೆ ಮಾಡ್ತಾ ಇದ್ದೀರಿ, ಅವುಗಳ ಮಾರುಕಟ್ಟೆಯನ್ನ ಹೇಗೆ ಮಾಡ್ತಾ ಇದ್ದೀರಿ, ಈ ಒಂದು ಸಣ್ಣ ಕಸಬು ಹೇಗೆ ಪ್ರಾರಂಭ ಆಯಿತು ಅನ್ನುವಂಥದ್ದನ್ನೆಲ್ಲವನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ತಮಗೂ ಕೂಡ ಧನ್ಯವಾದ. ಆತ್ಮೀಯ ಕೇಳುಗರೆ, ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆ ಹೋಬಳಿಯ ಪುರ ಗ್ರಾಮದ ರೈತ ಮಹಿಳೆ ರಾಧಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿಮಧುಸೂಧನ್. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಆಹಾರ ನಷ್ಟ ಮತ್ತು ತ್ಯಾಜ್ಯ ಜಾಗೃತಿ ದಿವಸದ ಸಂದರ್ಭದಲ್ಲಿ ಆಹಾರದ ಮಹತ್ವ ಕುರಿತು ಹಾಸನದ ಸರಕಾರಿ ಗೃಹ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ಸುರೇಖ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಆಕಾಶವಾಣಿ ಹಾಸನ. ಕೇಳುಗರೆ, ಇದೇ ಭಾನುವಾರ ನಾಳೆ ಬೆಳಿಗ್ಗೆ 9:10 10:10 ಹೃದಯದ ಆರೋಗ್ಯ ಕುರಿತು ಇಂಡಿಯಾನ ನೇರ ಫೋನಿನ್ ಕಾರ್ಯಕ್ರಮ ಬಿತ್ತರವಾಗಲಿದೆ. ಹೃದಯ ಸಂಬಂಧಿ ಸಮಸ್ಯೆಗಳ ಕುರಿತು ತಜ್ಞ ವೈದ್ಯರೊಂದಿಗೆ ಕೇಳುಗರು ಚರ್ಚಿಸಬಹುದು, ಸಲಹೆಗಳನ್ನು ಪಡೆಯಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಡಾಕ್ಟರ್ ಎಂ ಅನು. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯಾನ ಆಸ್ಪತ್ರೆ, ಆರ್ಸಿ ರಸ್ತೆ, ಹಾಸನ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 0817224289 ಮತ್ತೊಂದು 2452558. ಆತ್ಮೀಯ ಕೇಳುಗರೇ, ಗಮನಿಸಿ, ನಾಳೆ ಬೆಳಗ್ಗೆ 8:45 ಪ್ರಾಯೋಜಿತ ಕಾರ್ಯಕ್ರಮ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಚಿನ್ನದಂತಹ ಹಾಡುಗಳು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎಂ ರಸ್ತೆ, ಹಾಸನ. ಮುದ್ದು ಪುಟಾಣಿಗಳೇ, ನಿಮಗಾಗಿ ನಾಳೆ ಬೆಳಗ್ಗೆ 10:10 ರಸಪ್ರಶ್ನೆಗಳನ್ನಾಧರಿಸಿದ ಸಂಯೋಜಿತ ನೇರ ಫುನ್ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಕೇಳುಗ ಬಂಧುಗಳೇ, ಗಮನಿಸಿ, ನಾಳೆ ಬೆಳಗ್ಗೆ 7:45 ಹಾಗೂ 8:30 9:05 ಮಧ್ಯಾಹ್ನ 1:20 ಮತ್ತು ಸಂಜೆ 6:10 ಹಾಗೂ 7:25 ಇದೇ ಅಕ್ಟೋಬರ್ 1 ಹಮ್ಮಿಕೊಳ್ಳುತ್ತಿರುವ ಅಂತಾರಾಷ್ಟೀಯ ಕಾಫಿ ದಿನಾಚರಣೆ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.